ಕೇಳುಗರೆ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಲಕ್ಷದೀಪೋತ್ಸವದ ಸಂದರ್ಭದಲ್ಲಿ ನಡೀತಾ ಇರುವಂತಹ 92ನೇ ಸರ್ವಧರ್ಮ ಸಮ್ಮೇಳನದ ನೇರ ಪ್ರಸಾರಕ್ಕೆ ಮತ್ತೊಮ್ಮೆ ತಮಗೆ ಸ್ವಾಗತ. ಇದೀಗ ವೇದಿಕೆಯಲ್ಲಿ ಕರ್ನಾಟಕದ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇಷ್ಟು ಹೊತ್ತು ತಮ್ಮ ಉದ್ಘಾಟನಾ ಭಾಷಣವನ್ನು ಮಾಡ್ತಾ ಇದ್ರು. ಅವರು ವಿಶೇಷವಾಗಿ ಈ ಶ್ರೀ ಕ್ಷೇತ್ರ ಧರ್ಮಸ್ಥಳ ಏನಿದೆ ಮತ್ತು ಇದರ ಚಟುವಟಿಕೆಗಳೇನಿವೆ ಇದರ ಕುರಿತು ಮೆಚ್ಚುಗೆಯ ಮಾತುಗಳನ್ನಾಡಿದರು. ಇನ್ನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷರಾಗಿರುವಂತಹ ಶ್ರೀ ಶ್ರೀ ಶ್ರೀ ಜಯೇಂದ್ರಪುರಿ ಮಹಾಸ್ವಾಮೀಜಿಗಳೇನಿದ್ದಾರೆ ಇವರಿಗೆ ಸನ್ಮಾನವನ್ನು ಮಾಡಲಾಗುತ್ತೆ ಮತ್ತು ಅವರ ಭಾಷಣವನ್ನು ಕೂಡ ಕೇಳಬಹುದಾಗಿದೆ. ಈಗ ಅವರ ಒಂದು ಸನ್ಮಾನ ಪತ್ರವನ್ನು ವಾಚನ ಮಾಡಲಿಕ್ಕಿದ್ದಾರೆ ಎಸ್ ಡಿ ಎಂ ಸನಿವಾಸ ಪದವಿ ಪೂರ್ವ ಕಾಲೇಜು ಉಜಿರೆ ಇಲ್ಲಿನ ಪ್ರಾಂಶುಪಾಲರಾಗಿರುವಂತಹ ಶ್ರೀ ಸುನಿಲ್ ಪಂಡಿತ್ ಇವರು ಈಗ ನೇರವಾಗಿ ನಾವು ವೇದಿಕೆಯತ್ತ. ಓಂ ಶ್ರೀ ಮಂಜುನಾಥಾಯ ನಮಃ. ಕರ್ನಾಟಕ ರಾಜ್ಯದ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಭಗವಾನ್ ಶ್ರೀ ಮಂಜುನಾಥ ಸ್ವಾಮಿಯ ಲಕ್ಷದೀಪೋತ್ಸವದ ಅಂಗವಾಗಿ ದಿನಾಂಕ 29/11/2024 ಶುಕ್ರವಾರದಂದು ನಡೆದ ಸರ್ವಧರ್ಮ ಸಮ್ಮೇಳನದ 92ನೇ ಅಧಿವೇಶನದಲ್ಲಿ ಅಧ್ಯಕ್ಷ ಪೀಠವನ್ನು ಅಲಂಕರಿಸಿರುವ ನಮ್ಮ ನಾಡಿನ ಸುಪ್ರಸಿದ್ಧ ಆಧ್ಯಾತ್ಮಿಕ ನೇತಾರರು ಸನಾತನ ಸಂಸ್ಕೃತಿ ಸಂಸ್ಕಾರಗಳ ಪ್ರಸಾರ ಪ್ರಚಾರಗಳಲ್ಲಿ ಬದ್ಧಾದರರು ಬಹುಭಾಷಾ ಕೋವಿದರೂ ಆಗಿರುವ ಪರಮಪೂಜ್ಯ ಶ್ರೀಮತ್ ಪರಮಹಂಸ ಪರಿಭ್ರಾಜಕಾಚಾರ್ಯ ಸಚ್ಚಿದಾನಂದ ಪ್ರಣವ ಸ್ವರೂಪ ಆಚಾರ್ಯ ಮಹಾಮಂಡಲೇಶ್ವರ ಜಗದ್ಗುರು ಶ್ರೀ ಶ್ರೀ ಶ್ರೀ ಜಯೇಂದ್ರಪುರಿ ಮಹಾಸ್ವಾಮೀಜಿ ಅವರಿಗೆ ಭಗವಾನ್ ಶ್ರೀ ಮಂಜುನಾಥ ಸ್ವಾಮಿ, ಭಗವಾನ್ ಶ್ರೀ ಚಂದ್ರನಾಥ ಸ್ವಾಮಿ ಹಾಗೂ ಧರ್ಮದೇವತೆಗಳು ಅನುಗ್ರಹಿಸಲೆಂಬ ಶುಭಕಾಮನೆಗಳೊಂದಿಗೆ ಪ್ರಣಾಮಪೂರ್ವಕವಾದ ಅಭಿವಂದನೆಗಳು. ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು, ಅಧ್ಯಕ್ಷರು, ಸ್ವಾಗತ ಸಮಿತಿ, ಸರ್ವಧರ್ಮ ಮತ್ತು ಸಾಹಿತ್ಯ ಸಮ್ಮೇಳನಗಳು, ಧರ್ಮಸ್ಥಳ, ತಾರೀಕು 29/11/2024. ಅಧ್ಯಕ್ಷ ಸ್ಥಾನವನ್ನು ವಹಿಸಿರುವಂತಹ ಶ್ರೀ ಶ್ರೀ ಶ್ರೀ ಜಯೇಂದ್ರಪುರಿ ಮಹಾಸ್ವಾಮೀಜಿಗಳಿಗೆ ಸನ್ಮಾನ ಪತ್ರದ ವಾಚನವನ್ನು ಶ್ರೀ ಸುನಿಲ್ ಪಂಡಿತ್ ಅವರು ಮಾಡಿದರು. ಈಗ ವೇದಿಕೆಯಲ್ಲಿ ಸ್ವಾಮೀಜಿಗಳಿಗೆ ಸನ್ಮಾನವನ್ನು ಮಾಡಲಾಗ್ತಾ ಇದೆ. ಹಾರವನ್ನು ಹಾಕಿ, ಶಾಲನ್ನು ಹೊದಿಸಿ, ಹಾಗೇ ಸ್ಮರಣಿಕೆಯನ್ನು ನೀಡಿದ್ದಾರೆ ಶ್ರೀ ಡಿ ವೀರೇಂದ್ರ ಹೆಗ್ಗಡೆಯವರು. ಹಾಗೇ ಅವರಿಗೆ ಈ ಒಂದು ಸನ್ಮಾನ ಪತ್ರವನ್ನು ಕೂಡ ಈ ಸಂದರ್ಭದಲ್ಲಿ ನೀಡಲಾಗ್ತಾ ಇದೆ. ವೇದಿಕೆಯಲ್ಲಿ ಅತಿಥಿಗಳೆಲ್ಲರೂ ಕೂಡ ಎದ್ದು ನಿಂತು ಗೌರವಪೂರ್ವಕವಾಗಿ ಈ ಸನ್ಮಾನ ಪತ್ರವನ್ನು ಅವರಿಗೆ ನೀಡಿದ್ದಾರೆ. ಈಗ ಇನ್ನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿರುವಂತಹ ಶ್ರೀ ಶ್ರೀ ಶ್ರೀ ಜಯೇಂದ್ರಪುರಿ ಮಹಾಸ್ವಾಮೀಜಿಗಳು ಸಭಿಕರನ್ನು ಉದ್ದೇಶಿಸಿ ಅಧ್ಯಕ್ಷ ಭಾಷಣವನ್ನು ಈಗ ಮಾಡಲಿಕ್ಕಿದ್ದಾರೆ. ಇದೀಗ ನೇರ ವೇದಿಕೆಯತ್ತ ಸಾಗೋಣ. ಈಗ ರಾಜರಾಜೇಶ್ವರಿ ನಗರ ಬೆಂಗಳೂರಿನ ಶ್ರೀ ಕೈಲಾಸ ಆಶ್ರಮ ಮಹಾಸಂಸ್ಥಾನ ಇಲ್ಲಿನ ಶ್ರೀ ಶ್ರೀ ಶ್ರೀ ಜಯೇಂದ್ರಪುರಿ ಮಹಾಸ್ವಾಮೀಜಿಗಳಿಂದ ಅಧ್ಯಕ್ಷ ಭಾಷಣ. ಮಠಾಧೀಶಂ ತಿರುಚಿಸ್ವಾಮಿ ಯತೀಶ್ವರಂ ಭಾವಾತೀತಂ ಭವಹರಂ ವಂದೇಹಂ ಪರಮಂ ಗುರುಂ ಸಾಧುಪ್ರಿಯಂ ಕೃಪಾಬ್ಧಿಂ ಚ ಶಾಂತಮೂರ್ತಿಂ ತಪೋನಿಧಿಂ ಶಿಷ್ಯಪ್ರಶಿಷ್ಯರೂಪೇಣ ಬೋಧಕಂ ಗುರುಮಾಶ್ರಯೇ ಅಂಬಾ ಶಾಂಭವೀ ಚಂದ್ರಮೌಲಿರಬಲಾಪರ್ಣಾ ಉಮಾ ಪಾರ್ವತೀ ಕಾಳೀ ಹೈಮವತೀ ಶಿವಾತ್ರಿನಯನೀ ಕಾತ್ಯಾಯನೀ ಭೈರವೀ ಸಾವಿತ್ರೀ ನವಯೌವನಾ ಶುಭಕರೀ ಸಾಮ್ರಾಜ್ಯಲಕ್ಷ್ಮೀ ಪ್ರದಾ ಚಿದ್ರೂಪಾ ಪರದೇವತಾ ಭಗವತೀ ಶ್ರೀರಾಜರಾಜೇಶ್ವರೀ. ನಮಃಶಿವಾಯ ನಮಃಶಿವಾಯ ನಮಃಶಿವಾಯ ಶಾಂತಾಯ ದ್ವೈತಗ್ರಂಥಿವಿಭೇದಿನೇ ಅದ್ವೈತಾತ್ಮಸ್ವರೂಪಾಯ ನಿರ್ಗುಣಾಯ ಚ ಶಂಭವೇ. ನಮೋ ದೇವ್ಯೈ ಮಹಾದೇವ್ಯೈ ಶಿವಾಯೈ ಸತತಂ ನಮಃ. ನಮಃ ಪ್ರಕೃತ್ಯೈ ಭದ್ರಾಯೈ ನಿಯತಾ ಪ್ರಣತಾಸ್ಮತಾ. ಜಗದೀಶ್ವರನಾದ ಈ ಕ್ಷೇತ್ರದಲ್ಲಿ ಪರಮ ಮಂಗಳಮಯ ರೂಪವನ್ನು ಧರಿಸಿರುವ ಮಂಜುನಾಥೇಶ್ವರ ಸ್ವಾಮಿಯ ಚರಣಾರವಿಂದಗಳಲ್ಲಿ ನನ್ನ ಭಕ್ತಿಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುತ್ತಾ ಶ್ರೀ ಮಂಜುನಾಥೇಶ್ವರ ಸ್ವಾಮಿ ಜೊತೆಯಲ್ಲಿರುವ ಚಂದ್ರನಾಥೇಶ್ವರ ಸ್ವಾಮಿ ಹಾಗೂ ಎಲ್ಲ ಧರ್ಮದೇವತೆಗಳಿಗೂ ವಂದಿಸುತ್ತಾ ಈ ಕ್ಷೇತ್ರಕ್ಕೂ ವಂದಿಸುತ್ತಾ ಧರ್ಮ ಸ್ಥಳಕ್ಕೆ ನನ್ನ ವಂದನೆಗಳನ್ನು ಸಲ್ಲಿಸುತ್ತಾ ಈ ಧರ್ಮಸ್ಥಳದಲ್ಲಿ ಸುಮಾರು 800 ವರ್ಷಗಳಿಂದ ಅವಿಚ್ಛಿನ್ನವಾಗಿ ಧರ್ಮ ಎಂಬ ಶಬ್ದಕ್ಕೆ ಯಥಾರ್ಥವಾದ ಅರ್ಥವನ್ನು ತಮ್ಮ ಕಾರ್ಯರೂಪದಲ್ಲಿಯೇ ಜಗತ್ತಿಗೆ ಎತ್ತಿ ತೋರಿಸುತ್ತಾ ಬಂದಿರುವ ಈ ಹೆಗ್ಗಡೆ ಪರಂಪರೆಗೂ ನನ್ನ ವಂದನೆಗಳನ್ನು ಸಲ್ಲಿಸುತ್ತಾ ಪ್ರಸ್ತುತ ಈ ಪೀಠವನ್ನು ಅಲಂಕರಿಸಿ ತಮ್ಮ ಕಾಯಕದಿಂದ ತಮ್ಮ ಉದಾರವಾದ ವಿವೇಕದಿಂದ ಪ್ರತಿಯೊಂದು ಕ್ಷಣವೂ ಪ್ರತಿಯೊಂದು ಕಾರ್ಯದಲ್ಲಿಯೂ ಕೂಡ ಪರಮಾತ್ಮನನ್ನು ನೋಡುವ ಒಂದು ಅದ್ಭುತವಾದ ಅವಕಾಶವನ್ನು ಕಲ್ಪಿಸಿಕೊಡುತ್ತಿರುವ ಜನತೆಗೆ ಆನಂದವನ್ನು ಕೊಡುತ್ತಿರುವ ಪರಮಪೂಜ್ಯರಾದ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರಿಗೂ ಕೂಡ ಜಗನ್ಮಾತೆ ರಾಜರಾಜೇಶ್ವರಿ ಶತಾಯುಷ್ಯವನ್ನು ಕೊಟ್ಟು ಎಲ್ಲ ಮಂಗಳವನ್ನು ಉಂಟು ಮಾಡಲಿ ಮತ್ತು ಅವರ ಎಲ್ಲ ಕುಟುಂಬದವರಿಗೂ ಕೂಡ ಮಾತೃಶ್ರೀಗೂ ಕೂಡ ಎಲ್ಲರಿಗೂ ಎಲ್ಲ ವಿಧವಾದ ಮಂಗಳವನ್ನು ಉಂಟು ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಅದರೊಂದಿಗೆ ನಮ್ಮ ಭಾರತ ದೇಶದ ತನುಜಾತೆಯಾದ ಭಾರತ ಜನನೀಯ ತನುಜಾತೆಯಾದ ಈ ಪವಿತ್ರವಾದ ಕರ್ನಾಟಕ ಸರ್ಕಾರದಲ್ಲಿ ಗೃಹ ಸಚಿವರಾಗಿ ಅವರೇ ಹೇಳಿದ ಹಾಗೆ ಪರಮೇಶ್ವರನಾದ ನಾನೇ ಬಂದಿದೆ ಅಂತ ಹೇಳಿದ ಹಾಗೆ ನಿಜವಾಗಿಯೂ ಆ ಪರಮೇಶ್ವರನ ಎಲ್ಲ ಗುಣಗಳನ್ನು ಹೊಂದಿರುವ ಡಾಕ್ಟರ್ ಪರಮೇಶ್ವರ್ ಜಿ ಪರಮೇಶ್ವರಿಗೂ ಕೂಡ ಪರಮಪೂಜ್ಯ ಗುರುಗಳ ಜೊತೆಯಲ್ಲೇ ಅವರಷ್ಟು ಪ್ರೀತಿಯಿಂದ ನಿರಂತರವಾಗಿಯೂ ಬೆರೆತಿದ್ದರು, ನಮ್ಮೊಡನೆ ಕೂಡ ಹಾಗೆ ಬೆರೆತಿದ್ದಾರೆ. ಅವ್ರಿಗೂ ಕೂಡ ಜಗನ್ಮಾತೆ ರಾಜರಾಜೇಶ್ವರಿ ಭಗವಾನ್ ಶ್ರೀ ಮಂಜುನಾಥೇಶ್ವರ ಎಲ್ಲ ವಿಧವಾದ ಮಂಗಳವನ್ನು ಉಂಟು ಮಾಡಲಿ ಎಂದು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಅದರೊಂದಿಗೆ ಈ ಸಭೆಯಲ್ಲಿ ಉಪಸ್ಥಿತಿರುವ ಡಾಕ್ಟರ್ ಹರೀಶ್, ಡಾಕ್ಟರ್ ಜೋಸೆಫ್ ಅವರು, ಡಾಕ್ಟರ್ ಮೆಹತಾಬ್ ಇಸ್ಮಾಯಿಲ್ ಅವರೂ ಕೂಡ ಜಗನ್ಮಾತೆ ರಾಜರಾಜೇಶ್ವರಿ ಪರಮೇಶ್ವರ ಮಂಜುನಾಥೇಶ್ವರ ಎಲ್ಲ ವಿಧವಾದ ಮಂಗಳವನ್ನು ಉಂಟು ಮಾಡಲಿ. ಡಾಕ್ಟರ್ ಸುರೇಂದ್ರ ಕುಮಾರ್ ಅವರು ಮತ್ತು ಇನ್ನು ಎಲ್ಲರೂ ಕೂಡ ತಮ್ಮೆಲ್ಲರಿಗೂ ಕೂಡ ಇಲ್ಲಿ ನೆರೆದಿರುವ ಪ್ರತಿಯೊಬ್ಬ ಆತ್ಮಸ್ವರೂಪಿಗಳು ಕೂಡ ಜಗನ್ಮಾತೆ ರಾಜರಾಜೇಶ್ವರಿ ಹಾಗೂ ಮಂಜುನಾಥೇಶ್ವರ ಎಲ್ಲ ವಿಧವಾದ ಮಂಗಳವನ್ನು ಉಂಟು ಮಾಡಲಿ ಅಂತ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಈ ಜಗತ್ತು ಎಂಬುದು ಪರಮಾತ್ಮನ ಲೀಲೆ. ಜಗತ್ತನ್ನು ಅರ್ಥ ಮಾಡಿಕೊಳ್ಳೋದೆಂಬುದು ಮಾನವ ಬುದ್ಧಿಗೆ ತಲುಪಲು ಸಾಧ್ಯವಾದ ಒಂದು ಕಾರ್ಯ. ಯಾವುದು ಪರಮಾತ್ಮನ ಲೀಲೆಯೋ ಆ ಲೀಲೆಯನ್ನೇ ನಾವು ಈ ಜಗತ್ತಂತ ಕರೀತಾ ಇದ್ದೇವೆ. ನಾವು ಈ ಲೀಲೆಯನ್ನು ನಾವು ಹಲವಾರು ರೂಪದಲ್ಲಿ ನೋಡ್ತಾ ಇದ್ದೇವೆ. ಯಾವ್ಯಾವ ರೂಪದಲ್ಲಿ ನೋಡ್ತಾ ಇದ್ದೇವೆ ನಾವು? ಜಗತ್ತಾಗಿ, ಪರಮೇಶ್ವರನ ಲೀಲೆಯನ್ನು ನಾವು ಹಲವಾರು ರೂಪದಲ್ಲಿ ನೋಡ್ತಾ ಇದ್ದೇವೆ. ಮನುಷ್ಯರಾಗಿರುವುದು ಪರಮೇಶ್ವರನೇ, ಸಸ್ಯಗಳಾಗಿರುವುದು ಪರಮೇಶ್ವರನೇ, ಇತರ ಜೀವರಾಶಿಗಳಾಗಿರುವುದು ಕೂಡ ಪರಮೇಶ್ವರನೇ, ಭೂಮಿಯಾಗಿರುವುದು ಪರಮೇಶ್ವರನೇ, ನೀರಾಗಿರುವುದು ಪರಮೇಶ್ವರನೇ, ಆಕಾಶವಾಗಿ ಬೆಟ್ಟಗಳಾಗಿ ಎಲ್ಲವೂ ಕೂಡ ಪರಮೇಶ್ವರನೇ ಆಗಿದ್ದಾನೆ. ಈ ಭಾವವು ಇದಕ್ಕೆ ಪರಮೇಶ್ವರ ಭಾವವಂತೇನೆ ಹೆಸರು ಇದಕ್ಕೆ. ಆದರೆ ಆ ಲೀಲೆಯಲ್ಲಿ ಇನ್ನೊಂದು ಅಂಶ ಏನಪ್ಪ ಅಂತೇಳಿದ್ರೆ, ಈ ಜ್ಞಾನ ಕೆಲವರಿಗಿದೆ, ಈ ಜ್ಞಾನ ಕೆಲವರಿಗಿಲ್ಲ. ಜ್ಞಾನ ಇಲ್ಲದ ಕಾರಣದಿಂದ ಒಬ್ಬರಿಗೊಬ್ಬರು ವೈಮನಸ್ಯದಿಂದ ಬಾಳುವ ಈ ಒಂದು ಸ್ವಭಾವವನ್ನು ನಾವು ನೋಡ್ತೇವೆ, ಪ್ರಕೃತಿಯನ್ನು ನಾವು ನೋಡ್ತೇವೆ. ಜ್ಞಾನವಿರುವವರು ಅವರಿಗೆ ಜ್ಞಾನಿಗಳು ಅಂತ ಹೆಸರು, ವಿವೇಕವಂತರು ಅಂತ ಹೆಸರು. ಆ ವಿವೇಕವಂತರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಈ ವ್ಯತ್ಯಾಸಗಳನ್ನು, ಈ ಭೇದಗಳನ್ನು ದೂರ ಮಾಡ್ತಾ ಮಾಡ್ತಾ ಮಾಡ್ತಾ ಮಾಡ್ತಾ ಬರ್ತಾರೆ. ನಮ್ಮ ಭಾರತದ ಅದ್ಭುತವಾದ ಕವಿಗಳು ಶ್ರೀ ರವೀಂದ್ರನಾಥ್ ಠಾಕೂರ್ರವರು, ಅವರು ಅನೇಕ ರಚನೆಗಳನ್ನು ಮಾಡಿದ್ದಾರೆ. ಅವರ ರಚನೆಗಳಲ್ಲಿ ಒಂದು ರಚನೆಯನ್ನು ನಾನೀಗ ನಾನು ಹೇಳ್ತಾ ಇದ್ದೇನೆ ತಮಗೆ, ಆಂಗ್ಲ ಭಾಷೆಯಲ್ಲಿದೆ, ಕನ್ನಡದಲ್ಲಿ ಅನುವಾದ ಮಾಡಿ ಹೇಳ್ತೇನೆ ತಮಗೆ. ವೇರ್ ದ ಮೈಂಡ್ ಇಸ್ ವಿತೌಟ್ ಫಿಯರ್, ಎಲ್ಲಿ ಮನಸ್ಸು ಯಾವುದೇ ರೀತಿಯಾದ ಭಯವಿಲ್ಲದೆ ಇರುತ್ತದೋ, ವೇರ್ ದ ಮೈಂಡ್ ಇಸ್ ವಿತೌಟ್ ಫಿಯರ್ ಆ್ಯಂಡ್ ದ ಹೆಡ್ ಇಸ್ ಹೆಲ್ಡ್ ಹೈ, ಎಲ್ಲಿ ತಲೆಯನ್ನು ನಾವು ಅನಾವಶ್ಯಕವಾಗಿ ತಗ್ಗಿಸುವ ಅವಕಾಶವೇ ಅವಶ್ಯಕತೆ ಇಲ್ಲವೋ, ನೇರವಾಗಿಟ್ಕೊಂಡು ಬಾಳಲು ಸಾಧ್ಯವಾಗಿದೆಯೋ. ವೇರ್ ನಾಲೆಜ್ ಇಸ್ ಫ್ರೀ, ಎಲ್ಲಿ ಜ್ಞಾನಕ್ಕೆ ಯಾವುದೇ ವಿಧವಾದ ತಡೆಗಳಿಲ್ಲವೋ. ವೇರ್ ದ ವರ್ಲ್ಡ್ ಇಸ್ ನಾಟ್ ಬ್ರೋಕನ್ ಅಪ್ ಇನ್ ಟು ಫ್ರ್ಯಾಗ್ಮೆಂಟ್ಸ್ ಬೈ ನ್ಯಾರೋ ಡೊಮೆಸ್ಟಿಕ್ ವಾಲ್ಸ್. ನೋಡಿ ಎಂಥ ಅದ್ಭುತವಾದ, ಎಲ್ಲಿ ಈ ಜಗತ್ತು ಸಂಕುಚಿತ ಭಾವನೆಗಳೆಂಬ ಗೋಡೆಗಳಿಂದ ಚೂರು ಚೂರು ಆಗಿ ಹೋಗಿಲ್ಲವೋ, ಸಂಕುಚಿತವಾದ ಭಾವನೆಗಳ ಕಾರಣದಿಂದಾಗಿ ತುಂಡು ತುಂಡಾಗಿ ಹೋಗಿಲ್ಲವೋ. ವೇರ್ ದ ವರ್ಲ್ಡ್ ಹ್ಯಾಸ್ ನಾಟ್ ಬೀನ್ ಬ್ರೋಕನ್ ಅಪ್ ಇನ್ ಟು ಫ್ರ್ಯಾಗ್ಮೆಂಟ್ಸ್ ಬೈ ನ್ಯಾರೋ ಡೊಮೆಸ್ಟಿಕ್ ವಾಲ್ಸ್. ವೇರ್ ವರ್ಲ್ಡ್ಸ್ ಕಮ್ ಔಟ್ ಫ್ರಮ್ ದ ಡೆಪ್ತ್ ಆಫ್ ಟ್ರೂತ್, ಎಲ್ಲಿ ಒಂದೊಂದು ವಚನವೂ ಕೂಡ ಸತ್ಯದ ಪಾಯವನ್ನು ಆಧಾರವಾಗಿಟ್ಟುಕೊಂಡು ಹೊರಗಡೆ ಹೊಮ್ಮಿ ಬರುತ್ತವೋ. ವೇರ್ ದ ಟೈರ್ಲೆಸ್ ಸ್ಟ್ರೀಮ್ ಆಫ್ ರೀಸನ್ ಹ್ಯಾಸ್ ನಾಟ್ ಲಾಸ್ಟ್ ಇಟ್ಸ್ ವೇ ಇನ್ ಟು ದ ಡ್ರೈರಿ ಡೆಸರ್ಟ್ ಸ್ಯಾಂಡ್ ಆಫ್ ಡೆಡ್ ಹ್ಯಾಬಿಟ್, ಎಲ್ಲಿ ವಿವೇಕವೆಂಬ ಈ ಸುಂದರವಾದ ನದಿ ಸುಮ್ಮನೆ ಒಂದು ಪದ್ಧತಿ ಪದ್ಧತಿ ಪದ್ಧತಿ ಎಂಬ ಒಂದು ದೃಷ್ಟಿನಲ್ಲೇ ತನ್ನ ವಿವೇಕವನ್ನು ಕಳ್ಕೊಂಡು ಹರಿದು ಹೋಗಿ ಒಂದು ಮರುಭೂಮಿನಲ್ಲಿ ಹೋಗಿ ಸೇರಿಲ್ಲವೋ. ವೇರ್ ಟೈರ್ಲೆಸ್ ಸ್ಟ್ರೈವಿಂಗ್ ಸ್ಟ್ರೆಚಸ್ ಇಟ್ಸ್ ಆರ್ಮ್ಸ್ ಟುವರ್ಡ್ಸ್ ಪರ್ಫೆಕ್ಷನ್, ಎಲ್ಲಿ ಸತತವಾದ ಕಾಯಕ ಒಂದು ಅದ್ಭುತವಾದ ಗುಣಮಟ್ಟವನ್ನು ತಲುಪಬೇಕು ಎಂಬ ದೃಷ್ಟಿಯಿಂದ ಸತತವಾಗಿ ಪ್ರಯತ್ನಶೀಲವಾಗಿದೆಯೋ. ವೇರ್ ದ ಮೈಂಡ್ ಇಸ್ ಲೆಡ್ ಫಾರ್ವರ್ಡ್ ಬೈ ದಿ ಇನ್ ಟು ಎವರ್ ವೈಡನಿಂಗ್ ಥಾಟ್ ಆ್ಯಂಡ್ ಆ್ಯಕ್ಷನ್, ಎಲ್ಲಿ ಈ ಮನಸ್ಸಿಗೆ ಲಗಾಮು ಮತ್ತು ಮಾರ್ಗದರ್ಶಕ ನೀನಾಗಿದೆಯೋ ಪರಮಾತ್ಮ, ನಿರಂತರವಾಗಿ ಅದ್ಭುತವಾದ ಕಾರ್ಯಗಳನ್ನು ಮಾಡುವ ಪ್ರೇರಣೆಯನ್ನು ಕೊಡ್ತಾ ಇದೆಯೋ. ಅಂಥ ಇನ್ ಟು ದಟ್ ಹೆವೆನ್ ಆಫ್ ಫ್ರೀಡಮ್ ಮೈ ಫಾದರ್ ಲೆಟ್ ಮೈ ಕಂಟ್ರಿ ಅವೇಕ್. ಆ ಒಂದು ಅದ್ಭುತವಾದ ಸ್ವರ್ಗದಲ್ಲಿ, ಸ್ವಾತಂತ್ರ್ಯದ ಸ್ವರ್ಗದಲ್ಲಿ ನನ್ನ ನಾಡು ಏಳಲಿ ಎಂಬ ಪ್ರಾರ್ಥನೆಯನ್ನು ರವೀಂದ್ರನಾಥ್ ಟ್ಯಾಗೋರ್ ಮಾಡ್ತಾರೆ. ನನ್ನ ಅಭಿಪ್ರಾಯದಲ್ಲಿ ಈ ಒಂದು ಪ್ರಾರ್ಥನೆ ಅತಿ ಸೂಕ್ತವಾಗಿ ನಮ್ಮ ಭಾರತದಲ್ಲಿ ಮಾತ್ರ ಅಲ್ಲದೆ ಈ ಭೂಮಂಡಲದಲ್ಲಿರುವ ಪ್ರತಿಯೊಂದು ಮತವನ್ನು ಪ್ರತಿನಿಧಿಸುತ್ತದೆ, ಪ್ರತಿಯೊಂದು ಮತವನ್ನು ಪ್ರತಿನಿಧಿಸುತ್ತದೆ. ಇಟ್ ಇಸ್ ನಾಟ್ ಜೈನ ಧರ್ಮ, ಇಟ್ ಇಸ್ ನಾಟ್ ಬೌದ್ಧ, ಇಟ್ ಇಸ್ ನಾಟ್ ಹಿಂದೂ, ಇಟ್ ಇಸ್ ನಾಟ್ ಇಸ್ಲಾಂ, ಇಟ್ ಇಸ್ ನಾಟ್ ಕ್ರಿಶ್ಚಿಯಾನಿಟಿ, ಇಟ್ ಇಸ್ ನಾಟ್ ಜೊರಾಸ್ಟ್ರಿನಿಸಂ, ಇಟ್ ಇಸ್ ನಾಟ್ ಪಾರ್ಸಿ ಧರ್ಮ, ಇಟ್ ಇಸ್ ನಾಟ್ ಝೆನ್, ಇಟ್ ಇಸ್ ನಾಟ್ ಕನ್ಫ್ಯೂಷನಿಸಂ, ಇಟ್ ಇಸ್ ನಾಟ್ ಕಮ್ಯುನಿಸಂ, ಇಟ್ ನಾಟ್ ಎನಿಥಿಂಗ್, ಬಟ್ ಇಟ್ ಇಸ್ ಸಿಂಪಲ್ ಗುಡ್ ಲೈಫ್, ಒಳ್ಳೆಯ ಬಾಳು. ಇದನ್ನು ನಾವು ಮರಿತಾ ಬರ್ತಾ ಇದ್ದೇವೆ, ಗ್ರ್ಯಾಜುಯಲಿ ವಿ ಆರ್ ಫರ್ಗೆಟ್ಟಿಂಗ್ ದಿಸ್ ಗುಡ್ ಲೈಫ್. ಕ್ಯಾನ್ ಯು ಇಮ್ಯಾಜಿನ್? ನೀವೆಲ್ಲ ಸ್ವಲ್ಪ ಯೋಚನೆ ಮಾಡಿ ನೋಡಿ, ಇಷ್ಟು ಸುಂದರವಾದ ತೋಟವನ್ನು ಮಾಡಿರುವ ಪರಮಾತ್ಮ ಈ ತೋಟವನ್ನು ನಾಶ ಆಗಬೇಕು ಅಂತ ಏನಾದರೂ ಭಾವ ಅವ್ರ ಮನಸ್ಸಲ್ಲಿ ಇರುತ್ತಾ, ತೋಟ ನಾಶ ಮಾಡಬೇಕು ಅಂತ? ನೀವೆಲ್ಲ, ನಾವೆಲ್ಲರೂ ಕೂಡ ಈ ತೋಟದಲ್ಲಿರುವ ಒಂದೊಂದು ಹೂಗಳು, ವಿ ಆಲ್ ಆರ್ ಫ್ಲವರ್ಸ್, ಬ್ಯೂಟಿಫುಲ್ ಫ್ಲವರ್ಸ್ ಇನ್ ದಿಸ್ ವಂಡರ್ಫುಲ್ ಗಾರ್ಡನ್ ಆಫ್ ಪರಮಾತ್ಮ. ಡಿ ಯು ಥಿಂಕ್ ದಟ್ ವಿ ವುಡ್ ಲೈಕ್ ಟು ಡಿಸ್ಟ್ರಾಯ್ ಈಚ್ ಒನ್ ಆಫ್ ಅಸ್? ನಾವು ವಿನಾಶಕ್ಕಾಗಿಗೋಸ್ಕರ ನಮ್ಮ ಓದಿರೋದು, ಡು ವಿ ಸ್ಟಡಿ ಫಾರ್ ದ ಸೇಕ್ ಆಫ್ ಡಿಸ್ಟ್ರಕ್ಷನ್? ಈಸ್ ಅವರ್ ಡಿಗ್ರಿ, ಈಸ್ ಅವರ್ ಪೋಸ್ಟ್ ಗ್ರ್ಯಾಜುಯೇಷನ್, ಈಸ್ ಅವರ್ ಡಾಕ್ಟ್ರೇಟ್, ಈಸ್ ಆಲ್ ಅವರ್ ಟೈಟಲ್ಸ್ ಫಾರ್ ದ ಸೇಕ್ ಆಫ್ ಡಿಸ್ಟ್ರಕ್ಷನ್? ಏನಾದರೂ ಅನಿಸುತ್ತಾ, ಅದು ಸರಿ ಅನಿಸುತ್ತಾ ನಮಗೆ? ನಾಶ ಮಾಡೋದಕ್ಕೋಸ್ಕರ ನಾವೆಲ್ಲ ಬಾಳ್ತಾ ಇದ್ದೀವ? ನಾನು ತುಂಬ ಚೆನ್ನಾಗಿ ಓದಿದ್ದೀನಿ, ಅವನು ಕಂಡ್ರೆ ನನಗಾಗಲ್ಲ. ನೋಡಿ, ನಾನು ಚೆನ್ನಾಗಿ ಓದಿದ್ದೇನೆ ಆದರೆ ಅವನು ಕಂಡ್ರೆ ನನಗಾಗಲ್ಲ, ಇದೇನು ಮಾತಾ ಇದು? ಇದು ವಿವೇಕಪೂರ್ಣವಾದ ಮಾತಲ್ಲ. ಇದು ನಿಜವಾದ ವಿದ್ಯೆ ಏನಪ್ಪ ಅಂದರೆ, ನಿಜವಾದ ವಿದ್ಯೆ ಯಾವುದು ಅಂತ ಹೇಳಿದ್ರೆ, ಸಾವಿದ್ಯ ಯಾವ ವಿಮುಕ್ತಯೇ, ಯಾವುದು ನಮ್ಮನ್ನು ಬಿಡುಗಡೆ ಮಾಡುತ್ತೋ ಅದೇ ನಿಜವಾದ ವಿದ್ಯೆ ಅಲ್ವಾ? ಯಾವುದರಿಂದ ಬಿಡುಗಡೆ ಮಾಡಬೇಕು? ಅರಿಷಡ್ವರ್ಗದಿಂದ ನಮ್ಮನ್ನು ಬಿಡುಗಡೆ ಮಾಡಬೇಕು. ಕಾಮಕ್ರೋಧ ಲೋಭ ಮೋದ ಮದ ಮಾತ್ಸರಿಗಳ ನಮ್ಮನ್ನು ಬಿಡುಗಡೆ ಮಾಡಬೇಕು ಹೊರತು, ನನ್ನನ್ನು ಒಂದು ಸಂಸ್ಥೆಯಿಂದಲೋ, ನನ್ನ ಜನಾಂಗದಿಂದಲೋ, ನನ್ನ ಸಹಬಾಳುವ ಮಾನವರಿಂದ ನನ್ನನ್ನು ದೂರ ಮಾಡುವ ಯಾವುದೇ ಧರ್ಮವೂ ಧರ್ಮವಲ್ಲ. ಅದು ಇಟ್ ಕೆನಾಟ್ ಬಿ ಎ ರಿಲಿಜನ್. ಎನಿ ರಿಲಿಜನ್ ವಿಚ್ ಸೆಪರೇಟ್ಸ್ ಮೀ ಫ್ರಮ್ ಮೈ ಓನ್ ಬ್ರೆದ್ರನ್, ನನ್ನ ಅಣ್ಣ ತಮ್ಮಂದಿರದ ಅಕ್ಕ ತಂಗಿದ್ರಿಂದ ನನ್ನನ್ನು ದೂರ ಮಾಡುವ ಯಾವುದೇ ಮತವೂ ಕೂಡ ಈ ಭೂಮಂಡಲದಲ್ಲಿ ಇರುವುದಕ್ಕೆ ಅಧಿಕಾರ ಇಲ್ಲವೇ ಇಲ್ಲ ಆ ಮತಕ್ಕೆ. ಆ ಮತವನ್ನು ನಾವು ಪರಿಷ್ಕಾರ ಮಾಡಬೇಕಾಗಿದೆ. ವಿ ಹ್ಯಾವ್ ಟು ರೀಡೂ ದಟ್ ರಿಲಿಜನ್ ಒನ್ಸ್ ಅಗೇನ್. ವಿ ಆಲ್ ಹ್ಯಾವ್ ಗಾಟ್ ಲಾಟ್ ಆಫ್ ರೆಸ್ಪೆಕ್ಟ್ ಟುವರ್ಡ್ಸ್ ಅವರ್ ಆನ್ಸೆಸ್ಟರ್ಸ್. ನಮ್ಮ ಪೂರ್ವಜರ ಬಗ್ಗೆ ನಮಗೆ ಎಷ್ಟು ಹೆಮ್ಮೆ ಇದೆ. ಆ ಪೂರ್ವಜರು ಕೊಟ್ಟಿರುವ ವಿಷಯವನ್ನು ನಾವು ಕಾಲಕಾಲಕ್ಕೆ ಸರಿಪಡಿಸ್ತಾ ಬರಬೇಕಾಗಿದೆ. ನಾವು ವಿ ಹ್ಯಾವ್ ಟು ರೀಆರ್ಗನೈಸ್ ವಾಟ್ ಎವರ್ ದೇ ಹ್ಯಾವ್ ಟೋಲ್ಡ್ ಅಸ್. ವಿ ಕೆನಾಟ್ ಕೀಪ್ ಅವರ್ ಮೈಂಡ್ ಲೈಕ್ ದಿಸ್, ಲೈಕ್ ಎ ಹಾರ್ಸ್ ಗೋಯಿಂಗ್. ವಿ ಕೆನಾಟ್ ಕೀಪ್, ಏನು ಕಡಿವಾಣ ಅನ್ನು ಹಾಕಿರುವ ಒಂದು ಕುದುರೆಯಾಗಿ ನಾವು ಹೋಗೋಕ್ಕಾಗಲ್ಲ. ವಿ ಹ್ಯಾವ್ ಟು ರೀಇಂಟರ್ಪ್ರೆಟ್ ಸಮ್ಟೈಮ್ಸ್. ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ರೀಅಂಡರ್ಸ್ಟ್ಯಾಂಡ್ ಥಿಂಗ್ಸ್ ಇನ್ ಎ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್. ಈ ರೀತಿಯಾಗಿ ನಾವು ಬಾಳಿದಾಗ ಮಾತ್ರ ಕಾಲಕಾಲಕ್ಕೆ ಈ ಧರ್ಮ ಎಂಬ ಪದ ಅನ್ವಯ ಆಗುತ್ತದೆ. ಈ ಕ್ಷೇತ್ರಕ್ಕೆ ಹೆಸರು ಧರ್ಮಸ್ಥಳ. ನೀವೆಲ್ಲ ಭಗವದ್ಗೀತೆಯ ಬಗ್ಗೆ ನೀವು ಕೇಳಿರ್ತೀರಾ, ಕೆಲವರಿಗೆ ಓದುವ ಅವಕಾಶನೂ ಸಿಕ್ಕಿರುತ್ತೆ. ಈಗ ತಾನೇ ಹಿಂದೆ ಮಾತನಾಡಿದ್ರು ಕೂಡ ಅದನ್ನು ಒಂದು ಕೋಟ್ ಮಾಡಿದ್ರು. ಯಾರು ನನ್ನನ್ನು ಎಲ್ಲೆಡೆಯೂ ನೋಡುತ್ತಾನೋ, ಎಲ್ಲವನ್ನು ನನ್ನಲ್ಲಿ ನೋಡುತ್ತಾನೋ, ಅವನೇ ನಿಜವಾಗಿ ನೋಡ್ತಾ ಇರೋದು. ಹೀ ಹೂ ಸೀಸ್ ಮೀ ಇನ್ ಎವ್ರಿಥಿಂಗ್ ಆ್ಯಂಡ್ ಸೀಸ್ ಎವ್ರಿಥಿಂಗ್ ಇನ್ ಮೀ, ಹೀ ಓನ್ಲಿ ಸೀಸ್. ದಿ ಅದರ್ ಪೀಪಲ್ ಡು ನಾಟ್ ಸಿ ಅಂತ ಹೇಳಿದ್ರಲ್ಲ. ಈ ಭಗವದ್ಗೀತೆಯ ಮಹಿಮೆಯನ್ನು ನೋಡಿ. ಮೊದಲನೆಯ ಶ್ಲೋಕ, ಭಗವದ್ಗೀತೆಯ ಮೊದಲನೆಯ ಶ್ಲೋಕ ಪ್ರಾರಂಭವಾಗೋದು ಯಾವುದರಿಂದ ಅಪ್ಪ ಅಂತ ಹೇಳಿದ್ರೆ, ಧರ್ಮಕ್ಷೇತ್ರೇ ಅಂತ ಶುರುವಾಗುತ್ತೆ. ಭಗವದ್ಗೀತೆಯ ಮೊದಲನೆಯ ಶ್ಲೋಕದ 700 ಶ್ಲೋಕಗಳಲ್ಲಿ ಮೊದಲನೆಯ ಶ್ಲೋಕದ ಮೊದಲನೆಯ ಪದವೇ ಧರ್ಮ. ಈ ಧರ್ಮ ಎಂಬ ಪದವನ್ನು ನೀವು ಎರಡು ಭಾಗ ಮಾಡಿ. ಮೊದಲನೇ ಭಾಗ ಒಂದು ಧರ್, ಎರಡನೇ ಭಾಗ ಮ. ಮತ್ತೆ ಸ್ಮರಣೆ ಮಾಡಿಕೊಳ್ಳಿ, ಧರ್ಮವೆಂಬ ಪದದಲ್ಲಿ ಮೊದಲನೇ ಭಾಗ ಬಂದು ಧರ್, ಎರಡನೇ ಭಾಗ ಮ. ಭಗವದ್ಗೀತೆಯ ಕೊನೆಯ ಶ್ಲೋಕದಲ್ಲಿ ಬರುವ ಶ್ಲೋಕದ ಶಬ್ದ ಯಾವುದಪ್ಪ ಅಂತೇಳಿದ್ರೆ, ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀರ್ವಿಜಯೋ ಭೂತಿರ್ ಧ್ರುವ ನೀತಿರ್ ಮತಿರ್ ಮಮ. ಕೊನೆಯಲ್ಲಿ ಬರುವ ಅಕ್ಷರ ಮ, ಆದಿನ ಆರಂಭದಲ್ಲಿರುವ ಅಕ್ಷರ ಭಾಗ ಧರ್. ಮೊದಲನೇ ಶ್ಲೋಕದ ಮೊದಲನೇ ಭಾಗ ಧರ್, ಕೊನೆಯಲ್ಲಿರುವ ಮ. ಸೊ ಇಡೀ ಭಗವದ್ಗೀತೆ ಇರುವುದೇ ಧರ್ಮದೊಳಗಡೆ ಇರದೆ. ಅದೇ ರೀತಿಯಾಗಿ ನನ್ನ ದೃಷ್ಟಿಯಲ್ಲಿ ಬಂದಿರುವ, ಇದುವರೆಗೂ ಬಂದಿರುವ ಧರ್ಮ ಗ್ರಂಥಗಳು ಯಾವುದೇ ಮತಕ್ಕೆ ಸೇರಿದರೂ ಕೂಡ ಅದು ಪರಮಾತ್ಮನನ್ನು ಹೊಗಳುತ್ತಾನೆ ತಾನೇ ಪ್ರಾರಂಭ ಮಾಡಿದ. ಓ ಅವರ್ ಫಾದರ್ ಹೂ ಆರ್ಟ್ ಇನ್ ಹೆವೆನ್, ಹೆಲೋಡ್ ಬಿ ದೈ ನೇಮ್. ಹೇ ಪರಮಾತ್ಮ, ನಿನ್ನ ನಾಮಕ್ಕೆ ಕೀರ್ತಿ ಬರಲಿ, ನಿನ್ನ ನಾಮಕ್ಕೆ ಕೀರ್ತಿ ಬರಲಿ. ನಾವೆಲ್ಲ ನಿನ್ನ ಮಕ್ಕಳಪ್ಪ. ವಿ ಆಲ್ ಆರ್ ಅವರ್ ಯುವರ್ ಚಿಲ್ಡ್ರನ್ ಓನ್ಲಿ. ಹೌ ಕ್ಯಾನ್ ಯು ಸೀ ಅಸ್ ಡಿಫರೆಂಟ್ಲಿ? ನಮ್ಮನ್ನು ನೀವು ಭಿನ್ನವಾಗಿ ನೋಡೋಕ್ಕಾಗತ್ತೆ, ಭೇದವಾಗಿ ನೋಡೋಕ್ಕಾಗತ್ತಾ? ಒಂದು ತಾಯಿ ತನ್ನ ಮಕ್ಕಳನ್ನು ಬೇರೆ ಬೇರೆ ಮಾಡಿ ನೋಡ್ತಾಳ? ಪರಮಾತ್ಮನೇ ನಮ್ಮ ತಾಯಿ, ಪರಮಾತ್ಮನೇ ನಮ್ಮ ತಂದೆ. ನೋಡಿ, ಈ ಭೂಮಂಡಲದಲ್ಲಿಯೇ, ಕರ್ನಾಟಕ ಪ್ರದೇಶದಲ್ಲಿಯೇ ಹುಟ್ಟಿರುವ ಒಂದು ಸುಂದರವಾದ ಒಂದು ಗೋವಿನ ಗೀತೆ ಕೇಳಿರ್ತೀರಿ ನೀವೆಲ್ಲ. ಗೋವಿನ ಗೀತೆ ಬಗ್ಗೆ ಕೇಳಿರ್ತೀರ? ಆ ಗೋವಿನ ಗೀತೆಯಲ್ಲಿ ಬರುವ ಒಂದೇ ಒಂದು ಪದಭಾಗವನ್ನು ಹೇಳ್ತೇನೆ. ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ, ಸತ್ಯ ಮಾರ್ಗಕ್ಕೆ ತಪ್ಪಿ ನಡೆದರೆ ಮೆಚ್ಚನಾ ಪರಮಾತ್ಮನು. ಪರಮಾತ್ಮ ಯಾವ ಪರಮಾತ್ಮ, ಯಾವ ಮತಕ್ಕೆ ಸೇರಿದವರು? ಎಲ್ಲ ಮತಕ್ಕೂ ಸಮಾನವಾಗಿ ಸೇರಿದವರೇ ಪರಮಾತ್ಮ. ಪರಮಾತ್ಮ ಡಸ್ ನಾಟ್ ಬಿಲಾಂಗ್ ಟು ಒನ್ ರಿಲಿಜನ್. ನೋ ನೋ ನೋ ನೋ, ಇಟ್ಸ್ ಎ ಮಿಸ್ಟೇಕ್. ಪರಮಾತ್ಮ ಡಸ್ ನಾಟ್ ಬಿಲಾಂಗ್ ಟು ಒನ್ ರಿಲಿಜನ್. ಪರಮಾತ್ಮ ಇಸ್ ಕಾಮನ್ ಟು ಎವ್ರಿಬಡಿ. ವಾಯು ಇಸ್ ಕಾಮನ್ ಟು ಎವ್ರಿಬಡಿ. ಆಕಾಶ ಇಸ್ ಕಾಮನ್ ಟು ಎವ್ರಿಬಡಿ. ವಾಟರ್ ಇಸ್ ಕಾಮನ್ ಟು ಎವ್ರಿಬಡಿ. ಫೈರ್ ಇಸ್ ಕಾಮನ್ ಟು ಎವ್ರಿಬಡಿ. ದ ಅರ್ತ್ ಇಸ್ ಕಾಮನ್ ಟು ಎವ್ರಿಬಡಿ. ಪರಮಾತ್ಮ ಇಸ್ ಕಾಮನ್ ಟು ಎವ್ರಿಬಡಿ. ಎಲ್ಲೆಡೆಯೂ ಇರುವವರೇ ಪರಮಾತ್ಮ. ಈ ಸತ್ಯವೇ ನಮ್ಮ ತಾಯಿ ತಂದೆ ಅಂತ ಹೇಳಿದ ಭಾಗವನ್ನು ನೀವು ಚೆನ್ನಾಗಿ ಗಮನ ತಗೊಂಡು ನೋಡಿ. ಈ ಸತ್ಯವೆಂಬ ಪದವನ್ನು ಈಗಿನ ಕಾಲಕ್ಕೆ ನಾನು ಅದನ್ನು ಸ್ವಲ್ಪ ಬದಲಾಯಿಸ್ತಾ ಇದ್ದೀನಿ. ನಾನು ಹೇಳ್ತಾ ಇದ್ದೀನಿ, ಸತ್ಯ ಯಾವುದರಲ್ಲಿ ಅಡಗಿದೆ ಗೊತ್ತಾ? ಧರ್ಮದಲ್ಲಿ ಅಡಗಿರೋದ್ರಿಂದ ಧರ್ಮವೇ ನಮ್ಮ ತಾಯಿ ತಂದೆ, ಧರ್ಮವೇ ನಮ್ಮ ಬಂಧು ಬಳಗ. ಧರ್ಮ ಮಾರ್ಗಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು. ನಾವೆಲ್ಲರೂ ಅನುಸರಿಸಬೇಕಾಗಿರೋದು ಧರ್ಮ. ಈ ಧರ್ಮದ ಫಲ ಏನಪ್ಪ ಅಂತ ಹೇಳಿದ್ರೆ, ವೆನ್ ಯು ಆರ್ ಧಾರ್ಮಿಕ್, ಯಾವಾಗ ನೀವು ಧಾರ್ಮಿಕರಾಗಿ ಬಾಳಕ್ಕೆ ಶುರು ಮಾಡ್ತಿರೋ, ಇಮ್ಮಿಡಿಯೇಟಾಗಿ ಬರೋದು ಲೋಕಕ್ಷೇಮ ಬರುತ್ತೆ. ಕ್ಷೇಮ ಅಂದರೆ ಏನರ್ಥ? ಎಲ್ಲರಿಗೂ ಸಮಾನವಾದ ಸೌಕರ್ಯಗಳು ಕ್ಷೇಮ, ರೋಗರಹಿತವಾಗಿರುವುದು ಕ್ಷೇಮ, ಬಡತನವಿಲ್ಲದಿರುವುದು ಕ್ಷೇಮ, ಮುಪ್ಪಿನ ಅವಸ್ಥೆಯಲ್ಲಿ ಮಕ್ಕಳಿಂದ ದೂರ ಮಾಡದೆ ಮಾಡುವ ಹಾಗೆ ಆಗದೆ ಮಕ್ಕಳ ಪ್ರೀತಿಯನ್ನು ಗಳಿಸಿ ಜತೆಯಲ್ಲಿರುವುದೇ ಕ್ಷೇಮ. ಒಂದು ವ್ಯಾಪಾರವನ್ನು ಪ್ರಾರಂಭ ಮಾಡಿದರೆ ಅದರಲ್ಲಿ ಚೆನ್ನಾಗಿ ಅಭಿವೃದ್ಧಿ ಆಗೋದು ಕ್ಷೇಮ. ಪರೀಕ್ಷೆ ಬರೆಯೋಕ್ಕೆ ಹೋದಾಗ ಆ ಪರೀಕ್ಷೆಯಲ್ಲಿ ಒಳ್ಳೆ ಮಾರ್ಕ್ಸ್ ತಗೊಳ್ಳೋದು ಕ್ಷೇಮ. ನಮ್ಮ ಮನೆಗೆ ಬಂದವರನ್ನು ಪ್ರೀತಿಯಿಂದ ಬರಮಾಡಿಕೊಳ್ಳೋದು ಕ್ಷೇಮ. ನಾವು ಅವ್ರ ಮನೆಗೆ ಹೋದಾಗ ಅವರನ್ನು ಪ್ರೀತಿಯಿಂದ ಮಾತಾಡಿಸಿ ಒಂದು ಯಾವುದಾದ್ರೂ ಒಳ್ಳೆ ಪದಾರ್ಥವನ್ನು ತೊಗೊಂಡು ಹೋಗೋದು ಕ್ಷೇಮ. ಇದಕ್ಕೆ ಕ್ಷೇಮ ಅಂತ ಹೆಸರು. ಇದು ಸಾಧ್ಯವಾಗೋದು ಬರೀ ಧರ್ಮದಿಂದ ಮಾತ್ರ, ಇದಕ್ಕೆ ಬೇರೆ ದಾರಿ ಇಲ್ಲ. ಆದರೆ ಧರ್ಮ ಎಂಬ ಶಬ್ದವನ್ನು ನಾವು ಸ್ವಲ್ಪ ಇನ್ನೊಂದ್ಸರಿ ನೋಡಬೇಕಾಗುತ್ತೆ. ವಿ ಹ್ಯಾವ್ ಟು ಸೀ ದ ಮೀನಿಂಗ್ ಆಫ್ ದ ವರ್ಡ್ ಧರ್ಮ. ವಾಟ್ ಇಸ್ ದಟ್? ನಾವು ಅಂದ್ಕೊಂಡಿದ್ದೀವಿ ಧರ್ಮ ಅಂದರೆ ದಾನ ಅಂತ ಮಾತ್ರ ಸಾಮಾನ್ಯವಾಗಿ ತಿಳುವಳಿಕೆ ಇರೋದು. ನಾನು ತುಂಬ ಧರ್ಮ ಮಾಡ್ತಾ ಇದ್ದೀನಿ, ಅವ್ರು ತುಂಬ ಧರ್ಮ ಮಾಡ್ತಾ ಇದ್ದಾರೆ ಅಂತ ಹೇಳಿದ ಕೂಡಲೇ ಏನು ಅರ್ಥ ಆಗುತ್ತೆ? ಓಹೋ, ದಾನ ಮಾಡ್ತಾ ಇದ್ದಾರೆ. ಇವತ್ತು ನಾನು ಹೇಳ್ತಾ ಇದ್ದೇನೆ, ಹಲವಾರು ಋಷಿಗಳಿಗೂ ಆಳವಾಗಿ ಈ ಧರ್ಮವನ್ನು ಚೆನ್ನಾಗಿ ಕೂಲಂಕುಷವಾಗಿ ಇದನ್ನು ವಿಶ್ಲೇಷಣೆ ಮಾಡಿ ಅರಿತಿರುವ ಒಂದು ವಿಷಯವನ್ನು ತಮಗೆ ಹೇಳ್ತೇನೆ. ಧರ್ಮ ಎಂದರೆ 10 ಗುಣಗಳು. ಧರ್ಮ ಎಂದರೆ 10 ಕ್ವಾಲಿಟೀಸ್. ಟುಡೇ ಲೆಟ್ ಅಸ್ ಮೇಕ್ ಅ ಪರೀಕ್ಷಾ. ಇವತ್ತು ನಾವೇ ನಮ್ಮನ್ನು ಪರೀಕ್ಷಿಸಿ ನೋಡ್ಕೊಳ್ಳೋಣ. ಡೂ ಐ ಹ್ಯಾವ್ ದೀಸ್ 10 ಕ್ವಾಲಿಟೀಸ್? ನನ್ನಲ್ಲಿ 10 ಗುಣಗಳಿವೆ ಅಂತ ನೋಡ್ಕೊ. ಇಫ್ ಐ ಹ್ಯಾವ್ ಗಾಟ್ ದೀಸ್ 10 ಕ್ವಾಲಿಟೀಸ್, ದೆನ್ ಐ ಆಮ್ ಧಾರ್ಮಿಕ್. ಏನದಕ್ಕೆ 10 ಕ್ವಾಲಿಟೀಸು? ದ ಫಸ್ಟ್ ಕ್ವಾಲಿಟಿ ಇಸ್ ಕಾಲ್ಡ್ ಆಸ್ ಧೃತಿ. ಧೃತಿ ಅಂತ ಹೇಳಿದ್ರೆ ಬಂದ ಕಷ್ಟವನ್ನು ಅಕಸ್ಮಾತಾಗಿ ನಾನು ಏನನ್ನೂ ಮಾಡದೆ ಕೂಡ ಏನು ಕೆಲವು ಕಷ್ಟಗಳು ಬರುತ್ತೆ ನನಗೆ, ಆ ಕಷ್ಟವನ್ನು ನಗುಮುಖದಿಂದ ಅದನ್ನು ಅನುಭವಿಸುವುದು, ಅದನ್ನು ದೂರ ಮಾಡೋಕ್ಕೆ ಪ್ರಯತ್ನ ಮಾಡೋದು, ಇಟ್ಸ್ ಕಾಲ್ಡ್ ಎಸ್ ಧೃತಿ. ದ ಸೆಕೆಂಡ್ ದ ಕ್ವಾಲಿಟಿ ಆಫ್ ಧರ್ಮ ಇಸ್ ಕ್ಷಮಾ. ಇಫ್ ಸಂಬಡಿ ಹ್ಯಾಸ್ ಡನ್ ಎನಿಥಿಂಗ್ ರಾಂಗ್ ಟು ಯು, ಯಾರಾದರೂ ನಿಮಗೆ ಏನಾದರೂ ಅರಿತು ಅರಿಯದೆ ಏನಾದರೂ ಸ್ವಲ್ಪ ನಿಮಗೆ ಕಷ್ಟವನ್ನು ಕೊಟ್ಟಿದ್ರೆ ಅವರನ್ನು ಕ್ಷಮಿಸುವುದು, ಅವರನ್ನು ಕ್ಷಮಿಸುವುದು. ಲೆಟ್ ಅಸ್ ಲರ್ನ್ ಟು ಫರ್ಗಿವ್. ಇನ್ನು ನಮ್ಮ ಸಾಮಾನ್ಯವಾಗಿ ನಮ್ಮ ಕ್ರಿಶ್ಚಿಯಾನಿಟಿನಲ್ಲಿ ಪ್ರೇಯರ್ ಹೇಳ್ತಾರೆ ನೋಡಿ, ಮರಿ ಮನ್ನಿಸುವಂಥವರು ಆಗಬೇಕು ನಾವು. ಲೆಟ್ ಅಸ್ ಫರ್ಗಿವ್ ದೋಸ್ ಅದರ್ಸ್ ಆಸ್ ದೇ ಫರ್ಗಿವ್ ಅಸ್ ಅಂತಲೇ ಬರುತ್ತದೆ. ನಾವೇ ಇನ್ನೊಬ್ಬರನ್ನು ಹೇಗೆ ಕ್ಷಮಿಸಬೇಕು? ಅವರು ನಮ್ಮನ್ನು ಕ್ಷಮಿಸ್ತಾರೆ, ನಾವು ಅವ್ರನ್ನ ಕ್ಷಮಿಸ್ತೇವೆ. ಸೆಕೆಂಡ್ ಕ್ವಾಲಿಟಿ ಆಫ್ ಧರ್ಮ, ಪ್ಲೀಸ್ ಥಿಂಕ್ ಅಂಡ್ ಸಿ ವೆದರ್ ಯು ಹ್ಯಾವ್ ಗಾಟ್ ದಿಸ್ ಕ್ವಾಲಿಟಿ. ಧೃತಿ ಕ್ಷಮ. ಥರ್ಡ್ ಕ್ವಾಲಿಟಿ ಇಸ್ ಕಾಲ್ಡ್ ಎಸ್ ದಮ. ದಮ ಅಂತ ಹೇಳಿದ್ರೆ ಕಂಟ್ರೋಲಿಂಗ್ ಯುವರ್ ಮೈಂಡ್. ಮನಸ್ಸನ್ನು ತನ್ನ ಹತೋಟಿಯಲ್ಲಿಟ್ಕೊಳ್ಳೋದಕ್ಕೆ ಧರ್ಮ ಅಂತ ಹೆಸರು. ನಮ್ಮ ಕರ್ನಾಟಕದ ಒಂದು ಸುಂದರವಾದ ಪ್ರದೇಶ ಕೊಳ್ಳೇಗಾಲ. ಕೊಳ್ಳೇಗಾಲ ಪಕ್ಕದಲ್ಲಿ ಒಂದು ಕ್ಷೇತ್ರದಲ್ಲಿ ಒಬ್ಬರು ಮಹಾಪುರುಷರಿದ್ದರು. ಅವರ ಹೆಸರು ನಿಜಗುಣ ಶಿವಯೋಗಿಗಳು. ಅವ್ರು ಹೇಳ್ತಾರೆ, ಮನಸ್ಸಿಗೆ ಬಂದಂತೆ ನಡೆಯದಿರು, ಡೋಂಟ್ ಫಾಲೋ ದ ಡಿಕ್ಟೇಟ್ಸ್ ಆಫ್ ಯುವರ್ ಮೈಂಡ್. ನೀನೇನಾದರೂ ನಿಮ್ಮ ಮನಸ್ಸು ಬಂದಂಗೆ ನಡೀತಾ ಹೋದರೆ ಎವ್ರಿಬಡಿ ವಿಲ್ ಫಾಲೋ. ಎಲ್ಲರೂ ತಮ್ಮ ತಮ್ಮ ಮನಸ್ಸಿಗೆ ಬಂದಂತೆ ನಡ್ಕೊಂಡು ಹೋದರೆ ಅರಾಜಕತೆ ಬರುತ್ತೆ. ಸೊ ದ ಥರ್ಡ್ ಕ್ವಾಲಿಟಿ ಇಸ್ ದಮ, ಧೃತಿಕ್ಷಮ ದಮೋ. ಫೋರ್ತ್ ಕ್ವಾಲಿಟಿ ಇಸ್ ನಾಟ್ ಸ್ಟೀಲಿಂಗ್, ಅಸ್ತೇಯ. ಇನ್ನೊಬ್ಬರ ಪದಾರ್ಥವನ್ನು ಮನಸ್ಸಿನಿಂದಗಳು ಕೂಡ ನಂದಾಗಬೇಕು ಅಂತ ಯಾವತ್ತೂ ನಾವು ಬಯಸಬಾರ್ದು. ಈಗಿನ ಕಾಲದಲ್ಲಿ ನಾವು ಕೇಳ್ತಾ ಇದ್ದೀವಿ ನೋಡಿ, ಏನು ಅಲ್ಲಿ ಯಾರೋ ಕಳ್ಳತನ ಮಾಡಿದ್ದಾರೆ, ಇಲ್ಲಿ ಯಾರೋ ಕಳ್ಳತನ ಮಾಡಿದ್ದಾರೆ, ಅಲ್ಲಿ ಯಾರೋ ಇನ್ನೊಬ್ಬರ ಜಮೀನನ್ನು ತಗೊಂಡ್ಬಿಟ್ಟಿದ್ದಾರೆ, ಇನ್ನೊಬ್ಬರ ಜಮೀನು, ಅದೆಲ್ಲ ಮಾಡೋ ಅದು ನಮ್ಮ ಮಾಡೋ ವಿಷಯ ಅಲ್ಲವೇ ಅಲ್ಲ, ಅದು ಮನುಷ್ಯನಿಗೆ ತಕ್ಕದಲ್ವೇ ಅಲ್ಲ ಅದು. ಸೊ ಕಳ್ಳತನ ಎಂಬುದು ನಾಲ್ಕನೆಯ ಕಳ್ಳತನ ಇಲ್ಲದಿರುವುದು, ಕಳ್ಳತನ ಇಲ್ಲದಿರುವುದು ನಾಲ್ಕನೇ ಧರ್ಮದ ಲಕ್ಷಣ. ಧೃತಿಕ್ಷಮ ದಮೋಸ್ತೇಯಂ ಶೌಚಂ. ಈಗ ತಾನೇ ಪರಮ ಪೂಜ್ಯರಾದ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವ್ರ ಬಗ್ಗೆ ನಾವು ಕೇಳಿದ್ವಿ, ಏನಪ್ಪಾ ಅಂತ ಹೇಳಿದ್ರೆ, ಸ್ವಚ್ಛತೆ ಬರೀ ಧರ್ಮಸ್ಥಳದಲ್ಲಿ ಮಾತ್ರ ಅಲ್ಲ, ಪ್ರತಿಯೊಂದು ಗ್ರಾಮದಲ್ಲಿ ಪ್ರತಿಯೊಂದು ಹಳ್ಳಿಯಲ್ಲಿ ಕೂಡ ಸ್ವಚ್ಛತೆ ಇರಬೇಕೆಂಬ ಅಭಿಯಾನವನ್ನೇ ನಡೆಸ್ತಾ ಇದ್ದಾರೆ ನೋಡಿ. ಐದನೇ ಗುಣ ಶೌಚಂ. ಧೃತಿ ಕ್ಷಮ ದಮೋಸ್ತೇಯಂ ಶೌಚಂ. ನೆಕ್ಸ್ಟ್ ಬರ್ತಾ ಇರೋದು ಇಂದ್ರಿಯ ನಿಗ್ರಹ, ಕಂಟ್ರೋಲಿಂಗ್ ದ ಸೆನ್ಸಸ್. ನಮ್ಮ ನಮ್ಮ ಯಾವುದಾದ್ರು ಸೆನ್ಸಸ್ ಅಂದರೆ ಶ್ರೋತ್ರಂ ಚಕ್ಷು ಸ್ಪರ್ಶನಂ ಚ ರಸನಂ ಘ್ರಾಣಮೇವ ಚ. ಕಿವಿಯಿಂದ ಒಳ್ಳೆಯದನ್ನೇ ಕೇಳಬೇಕು, ಕಣ್ಣಿನಿಂದ ಒಳ್ಳೆಯದನ್ನೇ ನೋಡಬೇಕು, ಮೂಗಿನಿಂದ ಒಳ್ಳೆಯ ವಾಸನೆಗಳನ್ನೇ ಸುವಾಸನೆಗಳನ್ನೇ ನಾವು ಸ್ವೀಕರಿಸಬೇಕು, ನಾಲಿಗೆಯಿಂದ ಬರೀ ಒಳ್ಳೆಯ ಪದಾರ್ಥಗಳನ್ನೇ ಸೇವನೆ ಮಾಡಬೇಕು, ಈ ಕೈ ಕಾಲುಗಳಿಂದ ಮುಟ್ಟುವ ಪದಾರ್ಥಗಳು ಒಳ್ಳೆಯ ಪದಾರ್ಥಗಳಾಗಬೇಕು. ಕೆಲವು ಪುಸ್ತಕಗಳನ್ನು ಮುಟ್ಟಿದ ನಂತರ ಕೈ ತೊಳ್ಕೊಳ್ಬೇಕಾಗತ್ತೆ, ಕೆಲವು ಪುಸ್ತಕಗಳನ್ನು ಮುಟ್ಟಕ್ಕೆ ಮುಂಚೆ ಕೈ ತೊಳ್ಕೊಳ್ಬೇಕಾಗತ್ತೆ. ಸಮ್ ಬುಕ್ಸ್ ಬಿಫೋರ್ ಯು ಟಚ್ ಯು ಹ್ಯಾವ್ ಟು ವಾಶ್ ಯರ್ ಹ್ಯಾಂಡ್ಸ್, ಸಮ್ ಬುಕ್ಸ್ ಆಫ್ಟರ್ ಯು ಟಚ್ ದಮ್ ಯು ಹ್ಯಾವ್ ಟು ವಾಶ್ ಯರ್ ಹ್ಯಾಂಡ್ಸ್. ಈ ರೀತಿಯಾದ ಆರನೇ ಗುಣ ಬಂದ್ಬಿಟ್ಟು ಇಂದ್ರಿಯ ನಿಗ್ರಹ, ಕಂಟ್ರೋಲ್ ಆಫ್ ಒನ್ ಸೆನ್ಸಸ್. ಧೃತಿ ಕ್ಷಮ ದಮೋಸ್ತೇಯಂ ಶೌಚಂ ಇಂದ್ರಿಯ ನಿಗ್ರಹ. ಸೆವೆಂತ್ ಗುಣ ಬಂದು ಹ್ರೀ, ಹ್ರೀ ನಾಟ್ ಶ್ರೀ. ಹಕಾರದಲ್ಲಿ ರಕಾರವನ್ನು ಸೇರಿಸು, ಹ್ರೀ ಅಂದರೆ ಶೇಮ್, ಎಸ್ ಎಚ್ ಎ ಎಮ್ ಇ ಶೇಮ್. ನೀವು ಆಶ್ಚರ್ಯಪಡ್ತೀರಾ, ಈ ಶೇಮ್ ಎಂಬ ಗುಣ ಮನುಷ್ಯರಿಗೆ ಮಾತ್ರ ಹೊಂದುತ್ತದೆ. If an animal comes here and then sits down here, or if an animal does make some dirt here, we can't scold the animal. Adin bayyakagalla. Athava ondu prani bandu naisargikavagi tanna naisargikavada kriyalli adu todagibittirinda naavu adana bayyakagalla. Adare manushya matra tanna samajika niyamagalanna kanunanna ಧರ್ಮವನ್ನು ಉಲ್ಲಂಘಿಸಿ ಅವನು ನಡೆದ್ರೆ ಅವನ ನಾವು ಹೇಳ್ತೀವಿ ಬೇಡಪ್ಪ ಇದು ನಡೀತಾರ, ನಡ್ಕೋಬೇಡ. ಸೊ ಶೇಮ್ ಅನ್ನೋದು ಯಾರಿಗೆ ಹೊಂದಾಣೆ ಆಗುತ್ತೆ? ಮನುಷ್ಯನಿಗೆ ಹೊಂದುತ್ತೆ. ಸೊ ಇಟ್ ಇಸ್ ಸೆವೆಂತ್ ಕ್ವಾಲಿಟಿ. ಏತ್ ಕ್ವಾಲಿಟಿ ಈಸ್ ಎಜುಕೇಷನ್. ಟು ಹ್ಯಾವ್ ಎಜುಕೇಷನ್ ಇಸ್ ಆಲ್ಸೋ ಧರ್ಮ. ನಾವು ವಿದ್ಯಾಭ್ಯಾಸವನ್ನು ಪಡೆಯದೆ ಸುಮ್ಮನೆ ಸುತ್ತಾಡಬಾರದು. ಇಲ್ಲಿ ಯುವಕರಿಗೆ ಸಂಬೋಧಿಸಿ ಹೇಳ್ತಾ ಇದ್ದೀನಿ, ಬಾಲಕರಿಗೆ, ಬಾಲಿಕೆಯರಿಗೆ, ಯುವತಿಯರಿಗೆ ಸಂಬೋಧಿಸಿ ಹೇಳ್ತಾ ಇದ್ದೀನಿ, ಡೋಂಟ್ ನಿಗ್ಲೆಕ್ಟ್ ಯುವರ್ ಸ್ಟಡೀಸ್. ನೆವರ್ ನಿಗ್ಲೆಕ್ಟ್ ಸ್ಟಡೀಸ್. ವಿದ್ಯೆ ಎಂಬುದು ಸಾಕ್ಷಾತ್ ದೇವತೆ, ಅದು ಇರ್ರೆಸ್ಪೆಕ್ಟಿವ್ ಆಫ್ ಟು ಹೂಮ್, ಟು ವಿಚ್ ಕಂಟ್ರಿ ಯು ಬಿಲಾಂಗ್, ಟು ವಿಚ್ ಪ್ಲೇಸ್ ಯು ಬಿಲಾಂಗ್, ಡೋಂಟ್ ನಿಗ್ಲೆಕ್ಟ್ ಸ್ಟಡೀಸ್. ವಿದ್ಯೆ ಎಂಬುದು ಧರ್ಮ, ನಮ್ಮ ಧರ್ಮ. ಇಟ್ ಇಸ್ ಅವರ್ ಡ್ಯೂಟಿ ಟು ಸ್ಟಡಿ. ದೆನ್ ಕಮ್ಸ್ ಸತ್ಯಂ. ನೈನ್ತ್ ಕ್ವಾಲಿಟಿ ಇಸ್ ಸತ್ಯಂ. ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದ ಸತ್ಯ ಇಸ್ ಒನ್ ಆಫ್ ದ ಕ್ವಾಲಿಟೀಸ್ ಆಫ್ ಧರ್ಮ. ಸತ್ಯವನ್ನೇ ನುಡಿಯುವುದು. ಕೆಲವೊಮ್ಮೆ ನಾವು ಕೇಳ್ತೇವೆ, ಸುಳ್ಳುಗಳಲ್ಲಿಯೂ ಸ್ವಲ್ಪ ಬೇರೆ ಬೇರೆ ವಿಧವಾದ ಸುಳ್ಳುಗಳಿವೆ. ಅದರಲ್ಲಿ ವೈಟ್ ಲೈ ಅಂತ ಒಂದಿದೆ, ಕೇಳಿದ್ದೀರಾ? ಬಿಳಿಯ ಸತ್ಯ ಅಂತ. ಬಿಳಿಯ ಸುಳ್ಳು, ಬಿಳಿಯ ಸುಳ್ಳು ಅಂತ ಹೇಳಿದ್ರೆ ಪರವಾಗಿಲ್ಲ, ಯಾವಾಗಾದ್ರೂ ಒಂದ್ಸಲ ತಮಾಷೆಗೆ ಬರೋ ಸುಳ್ಳು ಆಡ್ಬಿಟ್ರೆ ಪರವಾಗಿಲ್ಲ, ಅದು ಮಾಡಬಾರ್ದು. ತಮಾಷೆಗೂ ಸುಳ್ಳಾಡಬಾರದು. ಧರ್ಮರಾಜರಾದ ಪಾಂಡವರಲ್ಲಿ ಜ್ಯೇಷ್ಠರಾದ ಧರ್ಮರಾಜರಲ್ಲಿ ಒಂದು ಗುಣ ಇತ್ತಂತೆ. ಆ ಗುಣ ಏನಪ್ಪ ಗೊತ್ತೇ ನಿಮಗೆ? ಅವರು ಸುಳ್ಳನ್ನೇ ಆಡ್ತಾ ಇರಲಿಲ್ಲಂತೆ. ಹಿ ನೆವರ್ ಸ್ಪೋಕ್ ದಿ ಅನ್ಟ್ರೂತ್. ಇನ್ನೊಂದು ಗುಣ ಇತ್ತು, ಅದನ್ನು ಬಡಿಸಿ ಹೇಳ್ತೇನೆ. ಏನಪ್ಪ ಅಂತ ಹೇಳಿದ್ರೆ, ಅವರ ಬಳಿಯಲ್ಲಿ ಬಂದವ್ರಿಗೂ ಕೂಡ ಸುಳ್ಳಾಡೋಕ್ಕಾಗ್ತಾ ಇರಲಿಲ್ಲವಂತೆ. ಹೆಂಗಿರ್ಬೇಕು ಅವ್ರ ಗುಣ ನೋಡಿ. ಧರ್ಮರಾಜರು ಸುಳ್ಳು ಹೇಳ್ತಾ ಇದ್ದಿಲ್ಲ ಅಂತನ್ನೋದು ಒಂದು ಒಂದು ತಥ್ಯ. ಅದು ಇನ್ನೊಂದೇನಪ್ಪ, ಅವರ ಸತ್ಯದ ಬಲ ಎಷ್ಟಿತ್ತು ಅಂತ ಹೇಳಿದ್ರೆ, ಅವರ ಕಣ್ಣನ್ನು ನೋಡಿದ ಮಾತ್ರಕ್ಕೆ ಬಂದವರು ಕೂಡ ಸತ್ಯವನ್ನು ಹೇಳ್ಬಿಡ್ತಾ ಇದ್ದರೆ ನಮ್ಮ ಡಾಕ್ಟರ್ ವೀರೇಂದ್ರ ಹೆಗಡೆ ಮಾಡ್ತಾ ಇರುವ ಸುಂದರವಾದ ಅಭಯದಾನದ ಕಾರ್ಯಕ್ರಮ ಹಂಗೆ ನಡೀತಾ ಇರೋದಿಲ್ಲಿ. ಇಲ್ಲಿ ಬಂದು ಸುಳ್ಳು ಹೇಳಕ್ಕೆ ಸಾಧ್ಯ ಇಲ್ಲ ಎಂಬುದನ್ನು ಪ್ರಾಮಾಣಿಕವಾಗಿ ಇಷ್ಟು ವರ್ಷದಿಂದ ಈ ಧರ್ಮಸ್ಥಳ ತೋರಿಸ್ತಾ ಇದೆ. ಹಿಂದೆ ನಾವು ಬಾಲಕರಾಗಿದ್ದಾಗ ನಾವು ಕೇಳ್ತಾ ಇದ್ವಿ, ಅಕಸ್ಮಾತ್ ಯಾರಾದರೂ ಮರೆತು ಹೋಗಿ ತಮ್ಮ ಒಡವೆಯನ್ನು ಇಲ್ಲಿ ಬಿಟ್ಟುಬಿಟ್ರೆ ಧರ್ಮಸ್ಥಳದಲ್ಲಿ ಅದನ್ನು ಮುಟ್ಟವ್ರು ಇರ್ತಾ ಇರಲಿಲ್ವಂತೆ. ಅರ್ಥ ಆಗ್ತಾ ಇದೆಯಾ? ಮರೆತು ಹೋಗಿ ತಮ್ಮ ಒಡವೆಯನ್ನು, ಯಾವುದಾದ್ರು ಒಂದು ಆಭರಣವನ್ನು ಅಕಸ್ಮಾತ್ ಮರೆತು ಬಿಟ್ಟು ಈ ರಸ್ತೆಯಲ್ಲಿ, ಧರ್ಮಸ್ಥಳದ ರಸ್ತೆಯಲ್ಲಿ ಎಲ್ಲಾದರೂ ಬಿಟ್ಟಿದ್ರೆ ಯಾರೂ ಅದಕ್ಕೆ ಒಡೆತನ ಇಲ್ಲದವರು ಮುಟ್ತಾ ಇರಲಿಲ್ಲ ಅದನ್ನು ಅಂತ ನಾನು ಕೇಳಿದ್ದೇನೆ. ಧರ್ಮಸ್ಥಳದ ಮಹಿಮೆಯನ್ನು ಕೇಳಿದ್ದೇನೆ. ಸ್ವಲ್ಪ ಯೋಚನೆ ಮಾಡಿ, ಈ ಧರ್ಮಸ್ಥಳದ ಗುಣಗಳು ಇಡೀ ಭೂಮಂಡಲದಿದ್ದರೆ ಹೆಂಗಿರೋದು? ಹೆಂಗಿರುತ್ತಲ್ಲ, ಚೆನ್ನಾಗಿರುತ್ತಲ್ಲ. ಒಂಬತ್ತನೇ ಗುಣ ಸತ್ಯ, ಇನ್ನೂ ಒಂದು ಹತ್ತನೇ ಗುಣ ಇದೆ, ಯಾವುದಪ್ಪ ಅಂತ ಹೇಳಿದ್ರೆ ಅಕ್ರೋಧ ಕೋಪ ಮಾಡಿಕೊಳ್ಳದಿರುವುದು. ಒಂದು ತಮಾಷೆಯ ವಿಷಯವನ್ನು ಹೇಳಿಬಿಡ್ತೇನೆ. ನಮ್ಮ ಸುಭಾಷಿತಗಳಲ್ಲಿ ಹೇಳ್ತಾರೆ, ಕೋಪ ಮಾಡಿಕೊಳ್ಳುವವರಲ್ಲಿ ಬೇರೆ ಬೇರೆ ಕ್ಯಾಟಗರೀಸ್ ಇದೆ, ಬೇರೆ ಬೇರೆ ವಿಭಾಗಗಳು. ಹೆಂಗಪ್ಪ ಕೋಪ ಮಾಡ್ಕೊಳ್ತಾ ಇದ್ದರೆ, ಉತ್ತಮಸ್ಯ ಕ್ಷಣಂ ಕ್ರೋಧ. ಉತ್ತಮ ಪುರುಷರು ಒಂದೇ ಒಂದು ಒಂದು ಕ್ಷಣಕ್ಕೆ ಮಾತ್ರ ಕೋಪ ಬರುತ್ತೆ, ಆಮೇಲೆ ತಣ್ಣಗಾಗ್ಬಿಡ್ತಾರೆ, ಅವರು ಉತ್ತಮ ಪುರುಷರು. ಮಧ್ಯಮಸ್ಯ ಘಟಿಕಾದ್ವಯಂ, ಮಧ್ಯಮ ಪುರುಷರಿಗೆ ಎರಡವರು ಕೋಪ ಬರುತ್ತಂತೆ. ಸಾಯಂಕಾಲ 6 ಗಂಟೆಗೆ ಕೋಪ ಮಾಡಿಕೊಂಡ್ರು 8 ಗಂಟೆವರೆಗೂ ಕೋಪ ಇರುತ್ತೆ, ಆಮೇಲೆ ತಣ್ಣಗಾಗ್ಬಿಡ್ತಾರೆ. ಮಧ್ಯಮಸ್ಯ ಘಟಿಕಾದ್ವಯಂ ಮಾಸಮೇಕಂತು ಅಧಮಸ್ಯ, 1 ತಿಂಗಳು ಕೋಪ ಮಾಡ್ಕೋರು ಅಧಮ ಪುರುಷರು. ಜನವರಿಯಲ್ಲಿ ಕೋಪ ಮಾಡಿಕೊಂಡು ಫೆಬ್ರವರಿಯಲ್ಲಿ ತಣ್ಣಗಾಗ್ತಾರೆ. ಕೊನೆಯಲ್ಲಿ ಯಾವಜ್ಜೀವಂ ದುರಾತ್ಮನಃ, ದುರಾತ್ಮರು ಬಂದ್ಬಿಟ್ಟು ನಿರಂತರವಾಗಿಯೂ ಕೋಪದಲ್ಲೇ ಬಾಳ್ತಾರೆ. ಹಾವಿನ ವೇಷ ಹಾವಿನ ದ್ವೇಷ, 12 ವರ್ಷ ನನ್ನ ರೋಷ ಜೀವನ ಪರ್ಯಂತ ಕೋಪನ ಬಿಡೋದೇ ಇಲ್ಲ. ನಾವು ಕೋಪವನ್ನು ಬಿಡಿದ್ರೆ ನಮಗೂ ಪ್ರಾಣಿಗಳಿಗೂ ಏನು ವ್ಯತ್ಯಾಸಪ್ಪ, ಏನು ವ್ಯತ್ಯಾಸ? ಈಗ ಅರ್ಥ ಮಾಡ್ಕೊಳ್ಳಿ, ಈ 10 ಲಕ್ಷಣಗಳು ನಿಮ್ಮಲ್ಲಿದೆಯಾ? 10 qualities ಆಫ್ ಧರ್ಮ, ದೆನ್ ಓನ್ಲಿ ವಿ ಆರ್ ಧಾರ್ಮಿಕ. ಇನ್ ಅಡಿಷನ್ ಟು ದಿಸ್, ದಾನ ಒಂದು ವಿಶೇಷವಾದ ಧರ್ಮ. ಧೃತಿಕ್ಷಮ ದಮೋಸ್ತೇಯಂ ಶೌಚಮಿಂದ್ರಿಯ ನಿಗ್ರಹ ಹ್ರೀರ್ವಿದ್ಯಾ ಸತ್ಯಮಕ್ರೋಧೋ ದಶಕಂ ಧರ್ಮ ಲಕ್ಷಣಂ. ಈ 10 ಗುಣಗಳನ್ನು ನಾವೆಲ್ಲರೂ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಈ ಉತ್ತಮವಾದ ಕ್ಷೇತ್ರದಲ್ಲಿ ನಡೆಯುತ್ತಿರುವ ಉತ್ತಮವಾದ ಕಾರ್ಯಗಳನ್ನು ನೋಡಿ ನಾವು ಕೂಡ ನಮ್ಮ ಜೀವನದಲ್ಲಿ ವಿಶೇಷವಾದ ಈ ಸರ್ವಧರ್ಮ ಸಮ್ಮೇಳನ ಎಂಬುದು, ಇದೆಲ್ಲ ನನ್ನ ಅನಿಸಿಕೆ ಏನಪ್ಪ ಅಂತ ಹೇಳಿದ್ರೆ, ಧರ್ಮವೆಂಬುದು ಒಂದೇ ಆಗಿರೋದ್ರಿಂದ ಸರ್ವ ಮತ ಸಮ್ಮೇಳನ ಇದು. ಆದರೂ ಕೂಡ ಆಡು ಭಾಷೆಯಲ್ಲಿ ಧರ್ಮವೆಂದರೆ ಮತವೆಂದರೂ ಅರ್ಥ ಆಗಿರೋದ್ರಿಂದ ಧರ್ಮ ಸಮ್ಮೇಳನ ತುಂಬ ಸೂಕ್ತವಾಗಿದೆ, ಅತಿ ಅನಿವಾರ್ಯವಾಗಿದೆ. ಇಲ್ಲಿ ನಮ್ಮ ಬಾಂಧವರೆಲ್ಲರೂ ಕೂಡ ಅಯಂ ನಿಜ ಪರೋವೇತಿ ಗಣನ ಲಘುಚೇತಸಾಂ ಉದಾರ ಚರಿತಾನಾಂತು ವಸುಧೈವ ಕುಟುಂಬಕಂ. ಈ ಇಡೀ ವಸುಧೆಯೇ ನನ್ನ ಕುಟುಂಬ, ಈ ಇಡೀ ವಸುಧೆಯೇ ನನ್ನ ಕುಟುಂಬ ಎಂಬುದನ್ನು ಚೆನ್ನಾಗಿ ಅರಿತು ನಾವು ಯಾವ ಕಾರಣಕ್ಕೂ ಕೂಡ, ನೀವು ತುಳಸಿದಾಸರ ಶ್ರೀಮದ್ ರಾಮಚರಿತಮಾನಸರು ಹೇಳ್ತಾರೆ, ಸಿಯಾ ರಾಮ ಮೈ ಸಬ್ ಜಗ್ ಜಾನಿ, ಐ ಲುಕ್ ಅಟ್ ದಿ ಎಂಟೈರ್ ವರ್ಲ್ಡ್ ಆಸ್ ಮೈ ಪರಮಾತ್ಮ ಓನ್ಲಿ, ಆ್ಯಂಡ್ ಐ ಫೋಲ್ಡ್ ಮೈ ಹ್ಯಾಂಡ್ಸ್ ಟು ಎವ್ರಿಬಡಿ, ಕರೌ ಪ್ರನಾಮ ಜೋಡ್ ಯುಗ ಪಾನಿ, ಐ ಬೌಡ್ ಆನ್ ಐ ಡೂ ನಮಸ್ತೆ ಟು ಎವ್ರಿಬಡಿ, ಎವ್ರಿ ಸಿಂಗಲ್ ಪರ್ಸನ್, ಬಿಕಾಸ್ ಐ ಸೀ ಮೈಸೆಲ್ಫ್ ಇನ್ ದೆಮ್. ನನ್ನನ್ನೇ ನಿಮ್ಮಲ್ಲಿ ನೋಡ್ತಾ ಇದ್ದೀನಿ ನಾನು, ನನ್ನನ್ನೇ ನಿಮ್ಮಲ್ಲಿ ನೋಡ್ಬೇಕಾದ್ರೆ ನನ್ನಲ್ಲಿರುವ ಪರಮಾತ್ಮವೇ ನಿನ್ನಲ್ಲಿರುವ ಪರಮಾತ್ಮ ಎಂಬುದನ್ನು ನಾವು ಅರಿತು ಈವಾಗ ಸದ್ಯದಲ್ಲಿ ಭೂಮಂಡಲದಲ್ಲಿ ಅನೇಕ ಪ್ರದೇಶಗಳಲ್ಲಿ ವೈಮನಸ್ಸುಗಳು ನಡೀತಾ ಇರೋದು, ಯುದ್ಧಗಳು ನಡೀತಾ ಇರೋದು, ತುಂಬ ಗೊಂದಲಗಳು ನಡೀತಾ, ಎಲ್ಲವೂ ತಣ್ಣಗಾಗಿ ಸರ್ವೇ ಭವಂತು ಸುಖಿನ, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀ ಶ್ರೀ ಶ್ರೀ ಜಯೇಂದ್ರಪುರಿ ಮಹಾಸ್ವಾಮೀಜಿಗಳು ಇವರಿಗೆ ತಮ್ಮ ಅಧ್ಯಕ್ಷ ಭಾಷಣವನ್ನು ನೀಡ್ತಾ ಇದ್ರು. ಅವರು ಧರ್ಮದ ವ್ಯಾಖ್ಯಾನವನ್ನು ನೀಡಿದರು, ಹಾಗೇ ಈ ಕ್ಷೇತ್ರದ ಕುರಿತು ಅಭಿಮಾನದ ಮಾತುಗಳನ್ನಾಡಿದರು, ಹಾಗೆಯೇ ಜೊತೆಗೆ ಸರ್ವಧರ್ಮ ಸಮ್ಮೇಳನದ ಕುರಿತು ಮೆಚ್ಚುಗೆಯನ್ನು ಕೂಡ ಅವರು ವ್ಯಕ್ತಪಡಿಸಿದರು. ಈಗ ಅವರು ತಮ್ಮ ಮಾತನ್ನು ಮುಂದುವರಿಸ್ತಾ ಇದ್ದಾರೆ. ಡಾಕ್ಟರ್ ವೀರೇಂದ್ರ ಹೆಗಡೆ ಅವರಿಗೆ, ಡಾಕ್ಟರ್ ಪರಮೇಶ್ವರ್ ಅವರಿಗೆ, ಡಾಕ್ಟರ್ ಜೋಸೆಫ್ ಅವರಿಗೆ, ಡಾಕ್ಟರ್ ಮೆಹತಾಬ್ ಅವರಿಗೆ, ಮತ್ತು ಶ್ರೀ ಹರೀಶ್ ಅವರಿಗೆ, ಡಾಕ್ಟರ್ ಹರೀಶ್ ಮತ್ತು ಡಾಕ್ಟರ್ ಸುರೇಂದ್ರ ಕುಮಾರ್ ಅವರು ಕೂಡ ಒಂದು ಪ್ರಸಾದವನ್ನು ಕೊಡಬೇಕಂತ ಅಭಿಪ್ರಾಯಪಟ್ಟಿದ್ದೇವೆ. ಒಂದು 2 ನಿಮಿಷವನ್ನು ತಗೊಳ್ತೇವೆ ನಾವು. ಈಗ ಅವರು ವೇದಿಕೆಯಲ್ಲಿರುವಂತಹ ಗಣ್ಯರಿಗೆ ಅವರ ಕಡೆಯಿಂದ ಪ್ರಸಾದವನ್ನು ವಿತರಿಸ್ತಾ ಇದ್ದಾರೆ. ಕೇಳುಗರೆ, ಶ್ರೀಕ್ಷೇತ್ರ ಧರ್ಮಸ್ಥಳ ಲಕ್ಷದೀಪೋತ್ಸವ ಇದರ ಅಂಗವಾಗಿ ನಡೀತಾ ಇರುವಂತಹ 92ನೇ ಸರ್ವಧರ್ಮ ಸಮ್ಮೇಳನ ಕಾರ್ಯಕ್ರಮದ ನೇರ ಪ್ರಸಾರವನ್ನು ಕೇಳ್ತಾ ಇದ್ದೀರಾ. ಇದೀಗ ಶ್ರೀ ಶ್ರೀ ಶ್ರೀ ಜಯೇಂದ್ರಪುರಿ ಮಹಾಸ್ವಾಮೀಜಿಗಳು ಶ್ರೀ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರಿಗೆ ಶಾಲು ಹೊದಿಸಿ ಸನ್ಮಾನವನ್ನು ಮಾಡಿದ್ದಾರೆ. ಹಾಗೆಯೇ ಅವರಿಗೆ ಪ್ರಸಾದವನ್ನು ಕೂಡ ನೀಡಿದ್ದಾರೆ. ಈಗಾಗಲೇ ಅವರು ತಮ್ಮ ಭಾಷಣದಲ್ಲಿ ಈ ಒಂದು ಕ್ಷೇತ್ರದ ಬಗ್ಗೆ ಹಾಗೂ ಧರ್ಮಾಧಿಕಾರಿಗಳ ಬಗ್ಗೆ ಮೆಚ್ಚುಗೆ ಮಾತುಗಳನ್ನಾಡಿದರು. ಇದೀಗ ಅವರು ಗೃಹ ಸಚಿವರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ ಇವರಿಗೂ ಕೂಡ ಶಾಲು ಹೊದಿಸಿ ಸನ್ಮಾನವನ್ನು ಮಾಡ್ತಾ ಇದ್ದಾರೆ ಹಾಗೂ ಪ್ರಸಾದವನ್ನು ಕೂಡ ಅವರಿಗೆ ನೀಡ್ತಾ ಇದ್ದಾರೆ. ಈ ಒಂದು ಅಧಿವೇಶನದಲ್ಲಿ ಕೇಳುಗರೆ ನಾಳೆ ಮತ್ತೆ ಇದೇ ವೇದಿಕೆಯಲ್ಲಿ ಸಾಹಿತ್ಯ ಸಮ್ಮೇಳನ ಕೂಡ ಜರುಗಲಿಕ್ಕಿದೆ. ಇದರಲ್ಲಿ ಭಾಗವಹಿಸಲಿಕ್ಕಿದ್ದಾರೆ, ಉದ್ಘಾಟನೆಯನ್ನು ಮಾಡಲಿಕ್ಕಿದ್ದಾರೆ ಶತಾವಧಾನಿ ಡಾಕ್ಟರ್ ರಾ ಗಣೇಶ್ ಇವರು. ಜೊತೆಗೆ ಅಧ್ಯಕ್ಷತೆಯನ್ನು ವಹಿಸಲಿಕ್ಕಿದ್ದಾರೆ ಲೇಖಕರು, ಸಂಶೋಧಕರು, ನಿವೃತ್ತ ಪ್ರಾಂಶುಪಾಲರು ಡಾಕ್ಟರ್ ಪಾದೆಕಲ್ಲು ವಿಷ್ಣು ಭಟ್ಟ ಇವರು. ಹಾಗೆಯೇ ಉಪನ್ಯಾಸವನ್ನು ನೀಡಲಿಕ್ಕಿದ್ದಾರೆ ಡಾಕ್ಟರ್ ಪ್ರಮೀಳಾ ಮಾಧವ, ಡಾಕ್ಟರ್ ಬಿ ವಿ ವಸಂತಕುಮಾರ್, ಹಾಗೆಯೇ ಡಾಕ್ಟರ್ ಪ್ರೊಫೆಸರ್ ಮೊರಬದ ಮಲ್ಲಿಕಾರ್ಜುನ ಇವರು. ಇದೀಗ ಸ್ವಾಮೀಜಿಗಳು ಎಲ್ಲರಿಗೂ ಕೂಡ ಸನ್ಮಾನವನ್ನು ಮಾಡಿದ್ದಾರೆ, ಹಾಗೆಯೇ ಅವರಿಗೆ ಪ್ರಸಾದವನ್ನು ಕೂಡ ವಿತರಿಸಿದ್ದಾರೆ. ವೇದಿಕೆಯಲ್ಲಿ ಎಲ್ಲರೂ ಕೂಡ ಅವರ ಆಶೀರ್ವಾದವನ್ನು ಪಡ್ಕೊಳ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮದ ಆಯೋಜನೆಯನ್ನು ಬಹಳ ಅಚ್ಚುಕಟ್ಟಾಗಿ ಮಾಡಲಾಗಿದೆ. ವೇದಿಕೆಯಲ್ಲಿ ಎಲ್ಲರೂ ಕೂಡ ಈಗ ಶಾಲು ಹೊದಿಸಿ ಸನ್ಮಾನವನ್ನು ಪಡ್ಕೊಳ್ತಾ ಇದ್ದಾರೆ. ಸ್ವಾಮೀಜಿಗಳವರಿಗೆ ಪ್ರಸಾದವನ್ನು ಕೂಡ ವಿತರಿಸ್ತಾ ಇದ್ದಾರೆ. ಆತ್ಮೀಯ ಶ್ರೋತೃಗಳೇ, ಅತ್ಯಂತ ಸುಂದರವಾಗಿ ಕಂಗೊಳಿಸ್ತಾ ಇದೆ ಅಮೃತ ವರ್ಷಿಣಿ ಸಭಾಭವನ. ಸರ್ವಧರ್ಮ ಸಮ್ಮೇಳನ ಮತ್ತು ಸಾಹಿತ್ಯ ಸಮ್ಮೇಳನಗಳು ಅತ್ಯಂತ ಅರ್ಥಪೂರ್ಣವಾಗಿ ಶ್ರೀಕ್ಷೇತ್ರ ಧರ್ಮಸ್ಥಳದ ಅಮೃತ ವರ್ಷಿಣಿ ಸಭಾಭವನದಲ್ಲಿ ನಡೀತಾ ಇದೆ. ಇದೀಗ ಕಾರ್ಯಕ್ರಮದ ಸರ್ವಧರ್ಮ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರತಕ್ಕಂಥ ಶ್ರೀ ಶ್ರೀ ಜಯೇಂದ್ರಪುರಿ ಮಹಾಸ್ವಾಮೀಜಿಯವರು ಅಲ್ಲಿರತಕ್ಕಂಥ ಎಲ್ಲ ಉಪನ್ಯಾಸಕರಿಗೆ ಆಶೀರ್ವಾದ ಪೂರ್ವಕವಾಗಿ ಶಾಲನ್ನು ಹೊದಿಸಿ ಅವರಿಗೆ ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ. ಆಶೀರ್ವಾದ ಪೂರ್ವಕವಾಗಿ ಸ್ಮರಣಿಕೆಯನ್ನು ಕೊಟ್ಟು ಅವರಿಗೆ ಆಶೀರ್ವದಿಸ್ತಾ ಇದ್ದಾರೆ. ಎಲ್ಲ ವಿಚಾರಗಳನ್ನು ಗಮನಿಸಿದಾಗ ಈ ಎಲ್ಲ ಕಾರ್ಯಕ್ರಮಗಳ ಉದ್ದೇಶವೂ ಒಂದೇ, ಕ್ಷೇತ್ರದ ವತಿಯಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮುಖಾಂತರ ಸಮಾಜಕ್ಕೆ ಒಂದು ಸಂದೇಶ ಹೋಗಬೇಕು. ಸರ್ವಧರ್ಮ ಎನ್ನುವಂಥದ್ದು ನಮ್ಮೆಲ್ಲರ ಬದುಕಿನಲ್ಲಿ ನಾವು ಅಳವಡಿಸಿಕೊಳ್ಳಬೇಕಾಗಿರತಕ್ಕಂಥ ಒಂದು ಮೌಲ್ಯ ಆಗಿದೆ. ಸರ್ವಧರ್ಮದ ಸಂದರ್ಭದಲ್ಲಿ ಎಲ್ಲ ಜಾತಿ ಧರ್ಮ ಮತ ಎಲ್ಲ ಇರುವಂಥ ಈ ನಮ್ಮ ಆ ಒಂದು ಸಮಾಜದಲ್ಲಿ ಎಲ್ಲರೂ ಕೂಡ ಸಾಮರಸ್ಯದಿಂದ, ಒಗ್ಗಟ್ಟಿಂದ, ಹೊಂದಾಣಿಕೆಯಿಂದ ಬದುಕಬೇಕು ಎಂಬ ಉದ್ದೇಶವನ್ನು ಸಮಾಜದಲ್ಲಿ ಜಾಗೃತಿ ಮೂಡಿಸಬೇಕು ಎಂಬ ಒಂದು ನಿಟ್ಟಿನಲ್ಲಿ ಈ ಕಾರ್ಯಕ್ರಮಗಳು ನಡೀತಾ ಇದೆ. ಇದೀಗ ಮತ್ತೆ ನಾವು ವೇದಿಕೆಯತ್ತ ತೆರಳೋಣ. ಈ ಉಪನ್ಯಾಸಕರನ್ನು ಕ್ಷೇತ್ರದ ಪರವಾಗಿ ಶಾಲು ಹೊದಿಸಿ ಹಾರಾರ್ಪಣೆ ಮಾಡಿ ಗೌರವಿಸಬೇಕು ಅಂತ ಶ್ರೀ ಡಿ ಸುರೇಂದ್ರ ಕುಮಾರ್ ಅವರನ್ನು ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಸನ್ಮಾನ್ಯ ಗೃಹ ಸಚಿವರಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅನ್ಯ ಕಾರ್ಯನಿಮಿತ್ತ ದೇವರ ದರ್ಶನ ಮಾಡಿ ಅವರು ಮಂಗಳೂರಿಗೆ ತೆರಳಬೇಕಾಗಿದೆ, ಹಾಗಾಗಿ ಅವರು ಸಭೆಯಿಂದ ನಿರ್ಗಮಿಸ್ತಾ ಇದ್ದಾರೆ. ಅವರಿಗೆ ತುಂಬ ಹೃದಯದ ಕೃತಜ್ಞತೆಯನ್ನು, ಧನ್ಯವಾದವನ್ನು ಸಮರ್ಪಣೆ ಮಾಡ್ತಾ ಇದ್ದೇವೆ. ಶ್ರೀ ಡಿ ಸುರೇಂದ್ರ ಕುಮಾರ್ ಅವರು ಮೂರು ಉಪನ್ಯಾಸಕರನ್ನು ಕ್ಷೇತ್ರದ ಪರವಾಗಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಡಾಕ್ಟರ್ ಜಿ ಬಿ ಹರೀಶ್ ಅವರಿಗೆ ಇದೀಗ ಶ್ರೀ ಡಿ ಸುರೇಂದ್ರ ಕುಮಾರ್ ಉಪಾಧ್ಯಕ್ಷರು ಸ್ವಾಗತ ಸಮಿತಿ ಇವರು ಇಂದಿನ ಉಪನ್ಯಾಸಕರಾದಂಥ ಡಾಕ್ಟರ್ ಜಿ ಬಿ ಹರೀಶ್ ಇವರಿಗೆ ಶಾಲು ಹೊದಿಸಿ ಸನ್ಮಾನವನ್ನು ಮಾಡ್ತಾ ಇದ್ದಾರೆ, ಪುಷ್ಪಹಾರವನ್ನು ಹಾಕ್ತಾ ಇದ್ದಾರೆ ಹಾಗೂ ಸ್ಮರಣಿಕೆಯನ್ನು ನೀಡ್ತಾ ಇದ್ದಾರೆ. ಇವರು ಜಿ ಬಿ ಹರೀಶ್ ಅವರು ಇಂದಿನ ಕಾರ್ಯಕ್ರಮದ ಒಂದು ಪ್ರಮುಖ ಉಪನ್ಯಾಸಕರಾಗಿದ್ದಾರೆ. ಆತ್ಮೀಯ ಶ್ರೋತೃಗಳೇ, ಡಾಕ್ಟರ್ ಜಿ ಬಿ ಹರೀಶ್ ಕನ್ನಡ ನಾಡಿನ ಅತ್ಯಂತ ಶ್ರೇಷ್ಠ ಸಂಶೋಧಕರು ಮತ್ತು ಸಂವಹನಕಾರರು. ನಾನು ಅವರ ಉಪನ್ಯಾಸಗಳನ್ನು ಅನೇಕ ಸಂದರ್ಭಗಳಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ, ಯೂಟ್ಯೂಬ್ ಮುಖಾಂತರ ಆಗಿರ್ಬೋದು ಅಥವಾ ಇನ್ನಿತರ ಸಾಮಾಜಿಕ ಜಾಲತಾಣಗಳಲ್ಲಿ ನಾವು ಕಂಡಿದ್ದೇವೆ, ಅವರ ವಿಚಾರಗಳನ್ನು ಕೇಳಿದ್ದೇವೆ. ಅತ್ಯಂತ ಪ್ರಬುದ್ಧ ವಿಚಾರಗಳನ್ನು ಮಂಡಿಸ್ತಾರೆ ಡಾಕ್ಟರ್ ಜಿ ಬಿ ಹರೀಶ್ ಅವರು. ಇವತ್ತು ಹಿಂದೂ ಧರ್ಮ ಮತ್ತು ಸಮನ್ವಯ ಒಂದು ಅತ್ಯಂತ ಉತ್ಕೃಷ್ಟವಾಗಿರ್ತಕ್ಕಂಥ ಒಂದು ವಿಚಾರ, ಹಿಂದೂ ಧರ್ಮ ಮತ್ತು ಸಮನ್ವಯ, ಈ ಕುರಿತಾಗಿ ಡಾಕ್ಟರ್ ಜಿ ಬಿ ಹರೀಶ್ ಅವರು ಮಾತಾಡಲಿಕ್ಕಿದ್ದಾರೆ. ಜಿ ಬಿ ಹರೀಶ್ ಅವರು ಇವತ್ತು ಬೆಂಗಳೂರಿನಲ್ಲಿ ನೆಲೆಸಿದ್ರು ಕೂಡ ಅವರು ಮೂಲತಃ ಹಾಸನದವರು, ತುಮಕೂರು ವಿಶ್ವವಿದ್ಯಾಲಯದಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಸಾಮಾನ್ಯವಾಗಿ ಕನ್ನಡ ಪ್ರಾಧ್ಯಾಪಕರು ಅಂತಂದರೆ ಅವರು ಮಾತನಾಡೋದ್ರಲ್ಲಿ ನಿಪುಣರಾಗಿರ್ತಾರೆ. ಅದೇ ನಿಟ್ಟಿನಲ್ಲಿ ನಮ್ಮ ಡಾಕ್ಟರ್ ಜಿ ಬಿ ಹರೀಶ್ ಅವರು ಕೂಡ ಅತ್ಯುತ್ತಮ ಮಾತುಗಾರರು ಕೂಡ ಉತ್ತಮ ವಾಗ್ಮಿಗಳು ಕೂಡ ಆಗಿದ್ದಾರೆ. ಅದರ ಜೊತೆಗೆ ಸಂಶೋಧಕರು ಕೂಡ ಆಗಿದ್ದಾರೆ. ಅದೇ ರೀತಿಯಾಗಿ ವಿಯೆಟ್ನಾಂನ ಸ್ವಾಮಿ ವಿವೇಕಾನಂದ ಸಾಂಸ್ಕೃತಿಕ ಕೇಂದ್ರದ ನಿರ್ದೇಶಕರಾಗಿ ಕೂಡ ಇವರು ಕಾರ್ಯನಿರ್ವಹಿಸಿದ್ದಾರೆ. ಭಾರತೀಯ ತತ್ವಶಾಸ್ತ್ರವನ್ನು ಆಳವಾಗಿ ಅಧ್ಯಯನ ಮಾಡಿದ ಶ್ರೀಯುತರಿಗೆ ವಿಶೇಷ ಏನು ಅಂತ ಹೇಳಿದ್ರೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಇವರಿಗೆ ಡಾಕ್ಟರ್ ಜಿ ಬಿ ಹರೀಶ್ ಅವರಿಗೆ ಸಿಕ್ಕಿದೆ. ಅದರ ಜೊತೆಗೆ ವ್ಯಾಸ ಸನ್ಮಾನ ಕೂಡ ಇವರಿಗೆ ಗೌರವ ಪುರಸ್ಕಾರಗಳು ಕೂಡ ಲಭಿಸಿದೆ. ಇವತ್ತು ನಮ್ಮ ಶ್ರೀಕ್ಷೇತ್ರ ಧರ್ಮಸ್ಥಳದ ಸರ್ವಧರ್ಮ ಸಮ್ಮೇಳನದ ಅಮೃತವರ್ಷಿಣಿ ಸಭಾಭವನದ ವೇದಿಕೆಯಲ್ಲಿ ಅವರು